ಅದರ ಮೊದಲು ಏನ್ ಮಾಡ್ತಿದ್ರಿ? ನಾನು ಫಸ್ಟ್ ಕಂಪನಿ ಒಳಗ ಆ ಕಡೆ ಈ ಕಡೆ ಕೆಲಸ ಮಾಡಿದ್ರಿ ಸರ್. ಕೆಲಸ ಮಾಡ್ರೆ ಹಿಂದ್ರೆ ನಮ್ಮ ಮಗ ಅಂದ್ರೆ ನೀವು ವಯಸ್ಸಿಗದ ಬೇಡಪ್ಪ ನೀನ್ ಊರಾಗ ಬಾ ಅಂತಂದ್ರೆ ಬಂದ್ಕಿಂದ್ರೆ ಎಷ್ಟು ಸ್ವಲ್ಪ ಇದು ಮಾಡ್ಕೊಂಡು ಅವ್ರ ಇಲ್ಲಿ ತೊಗೊಂಡ್ಕಿಂದ್ರೆ ಹೊಳ್ಳಿ ಈ ಕಡೆ ಹಾಲ್ಟಿ ಕಚೇರಿ ಮಾಡ್ಕೋತೀರಿ, ಹಾಲ್ಟಿ ಕಚೇರಿ ಬಂದಿರಿ ಸರ್. ನಾವು ಹೊರ ತಗೋಬೇಕನ್ನಟಿಗೆ ನಮ್ ತಂಗಿಯವರು ಒಂದ್ ಸ್ವಲ್ಪ ಇದು ಮಾಡಿದ್ರೆ ಸಹಾಯ ಮಾಡಿದ್ರಿ, ಅವ್ರ ಬಾಯಿಲೆ ನಾನು ತೆಕ ಹೊಲ್ದಾಗ ಎರಡು ಎಕರೆ ಕೊಡ್ತೀನಿ ಅಂತಂದ್ರೆ ಆ ಹೊಲ್ದಾಗ ಎರಡು ಎಕರೆ ಆಗಿ ತೋತಿ ನಮ್ಮ ಅಪ್ಪನ ತಮ್ಮ ಮಗನ ಕಾಂತು ಅಂದ್ಕೊಂತಾರೆ. ನಮ್ಮ ತಮ್ಮ ಏನ್ ಮಾಡಿದ್ರೆ ನಮ್ಗೆ ಎಲ್ಲೇ ಕಡೆ ಕಳಸಲ್ಲ, ನಾ ಇಲ್ಲೇ ಹೊಲ ತೊಗೊಂಡ್ಕಿ ಇಲ್ಲೇ ಕೊಡ್ತೀನಿ ಇದು ಮಾಡಿ ಅಂತ ಹೇಳ್ಕೊಂಡ್ ಅವ ಹೊಳ್ಳಿ ಇಲ್ಲೇ ತಾನೇ 3 ಎಕರೆ ಹೊಲ ತೊಗೊಂಡ್ಕಿಂದ ನನಗೆ 3 ಎಕರೆ ತೊಗೊಂಡಿ ಇಷ್ಟು ರೊಕ್ಕದ ನಿನ್ಗೆ ಎಷ್ಟು ಕೊಡ್ತಿ ಕೊಡು, ನಾ ಹುಡುಕಿಂದ ರೊಕ್ಕ ಕೊಡಂತೆ ರೊಕ್ಕ ಸಹಾಯ ಮಾಡ್ದನ್ರಿ. ಅವ್ನು ಮಾಡ್ದ ಮತ್ತೆ ನಮ್ ತಂಗಿದಾರು ಹಳೆಯದಾರು ಇಬ್ರು ಮಗ ಹೆಣ್ಮಕ್ಳು ಅದಾರೆ, ಹೆಣ್ಮಕ್ಳು ಗಂಡದ್ರೆ ಅವ್ರು ನನಗೆ ಒಟ್ಟು ಸಹಾಯ ಯಾವ ಬೇಕಾದ್ರೆ ರೊಕ್ಕ ಕೊಡೋದು. ತಮ್ಮ ಇಂತ ಬೆಳಿ ಮಾಡ್ತೀನಿ ಅದು ಮಾಡಿದ್ರೆಪ್ಪ ಅಂತಂದ್ರೆ ಇಂತರ ಮಾಡಮ್ಮ ಏನಂತ ಹೇಳಿ ಅವ್ರು ಸಹಾಯ ಸಲತ್ ಮಾಡಿದ್ರೆ ನಂದು ಒಟ್ಟಿ ಮಡ್ಡಿರ್ಲಿ ಜಮೀನ್ ಏನೇ ಇರಲಿ ಒಟ್ಟು ದುಡಿದ್ರೆ ಆಗಲ್ಲ ಯಾಕಂದ್ರೆ ಉದ್ದೇಶದಿಂದ ಮಾಡೇ ತೋರಿಸಬೇಕು ಇದನ್ನು ಯಾಕೆ ಇದು ಆಗಿಲ್ಲ ಹೇಳ್ಕಂದ್ರೆ ಉತ್ತರ ಎರಡು ಇದು ಮಾಡಿದ್ರಿ ಸರ್. ಅಂದ್ರೆ ನಿಮ್ಗೆ ಒಕ್ಕಲ್ತನದಲ್ಲಿ ಬಹಳಷ್ಟು ಆಸಕ್ತಿ ಇತ್ತು, ಹಂಗಾಗಿ ಒಂದು 3 ಎಕರೆ ಖರೀದಿ ಮಾಡಿದ್ರಿ? 3 ಎಕರೆ ಖರೀದಿ ಮಾಡ್ಕೊಂಡ್ರೆ ಅದನ್ನ ಒಟ್ಟು ಇದು ಮಾಡ್ಕೊಂಡು ಆ ಮಡ್ಡಿನ ಜಮೀನ್ದಾಗೆ ಬೇರೆ ಬೇರೆ ಎಲ್ಲ ವೆರೈಟಿಗಳು ನುಗ್ಗಿ ಗಿಡಗಳು ಇವೆಲ್ಲ ಡ್ರ್ಯಾಗನ್ನ ಹೊಸ ಏನ್ ಬರ್ತಾವ ಈಗ ಇದ್ದಿದ್ದ ನಮ್ಮಲ್ಲಿ ಇದ್ದಿದ್ದನ್ನೇ ಎಲ್ಲರಿಗೂ ಬೆಳೆ ತೋರಿಸಿದ್ರೆ ಅದನ್ನೇನು ಸರಿ ಕಾಣಿಸಲ್ಲ, ಇರಲ ಅದನ್ನ ಬೆಳಿಬೇಕು ಒಟ್ಟು ನಾವು ಅಂತ ಹೇಳ್ಕೊಂಡ್ ಬೇರೆ ಬೇರೆ ಜಾತಿ ಎಲ್ಲ ಸಸಿಗಳು ತಂದ ತಿನ್ನ ಸರ್. ಈಗಾಗಲೇ ಡ್ರ್ಯಾಗನ್ದು 2.5 ಲಕ್ಷ ರೂಪಾಯಿ ಲಾಭ ನಿಂತ ಸರ್, ಅದ್ ಹಚ್ಚಿದ ಖರ್ಚು ಪೂರ ಬಂದೈತ್ರಿ. ದಾಳಿಂಬ್ರನ್ನು ಚಲೋ ಐತ್ರಿ ಸರ್, ದಾಳಿಂಬ್ರ ಲಾಭದೊಳಗೆ ರೀ 8 ಲಕ್ಷ ರೂಪಾಯಿ ಲಾಭದೊಳಗೆ ಮತ್ತೊಂದು 2 ಎಕರೆ ಹೊಲ ತೊಗೊಂಡಿರಿ ಸರ್, ಅದ್ರ ಅದೇ ಲಾಭದಾಗ ಹೊಲ ತೊಗೊಂಡಿರಿ ಸರ್. ಅಂದ್ರೆ ಇಲ್ಲೇ ಪಕ್ಕದಲ್ಲೇ ತಗೊಂಡಿರಿ? 3 ಎಕರೆ ತೊಗೊಂಡಿದ್ರೆ ಮತ್ತೆ 3 ಎಕರೆದಾಗ ಒಂದೇ ವರ್ಷನಾಗ 10 ಲಕ್ಷ ರೂಪಾಯಿ ಗಳಿಸಿ ಮತ್ತೆ ಸೆಕೆಂಡ್ ಹೊಲ ತೊಗೊಂಡಿರಿ ಸರ್. ನಾವು ಹೇಳಿದ್ರೆ ಎಷ್ಟು ಎಕರೆ ತಗೊಂಡ್ರಿ? 2 ಎಕರೆ ತೊಗೊಂಡಿರಿ ಸರ್, ಮತ್ತೆ 10 ಲಕ್ಷ ರೂಪಾಯಿ ಅಂತ 2 ಎಕರೆ ತೊಗೊಂಡಿರಿ ಸರ್. 10 ಲಕ್ಷ ಸಾಲ ಮಾಡಿದ್ರಿ, 10 ಲಕ್ಷ ಏನದ ಇದೇ ಹೊಲ್ದಾಗ ಅದೇ ಹೊಲ್ದಾಗಿಂದ 2 ವರ್ಷ ದುಡ್ಡು ಮುಗಿಸಿ ಸರ್. ಅಷ್ಟು ಸರಿ ಅದ ಹೊಲ್ದಾಗ ಭೂಮಿ ಮಡ್ಡಿದ್ರಲ್ಲಿ ನೀರು ತಪ್ಪ ಅಂತ ಬಹಳ ಚಲೋ ಇರ್ ಸರ್. ಗಿಡ ಗಂಟಿ ಮಾಡ್ಬೇಕಾದ್ರೆ ಬಹಳ ಒಳ್ಳೇದಿರ್ತಾರೆ ಮಡ್ಡಿ, ಆದ್ರೆ ಚೆನ್ನಾಗಿರ್ತಾರೆ ಸರ್. ಅಂದ್ರೆ ನಿಮ್ದು ಮುಖ್ಯವಾದ ಬೆಳೆ ಅಂದ್ರೆ ಡ್ರಾಗನ್ ಫ್ರೂಟ್? ಮುಖ್ಯ ಫಸ್ಟ್ ಅಂದ್ರೆ ಡ್ರಾಗನ್ ಆಪಲ್ ಎರಡೇ ಸರ್, ನಮಗೆ ಒಟ್ಟು ಆಪಲ್ ಡ್ರಾಗನ್ ಹಚ್ಚಬೇಕು. ಇವ್ರು ಯಾಕೆ ಆಗೋದಿಲ್ಲ, ಬರೀ ಎಲ್ಲ ರೈತರು ಬರೀ ಆ ಬೆಳೆ ಈ ಬೆಳೆ ಇದ್ರೆ ಮೇಲೆ ಅವಲಂಬನೆ ಮಾಡ್ತಾರೆ. ಇಂಥ ಹೊಸ ಬೆಳೆ ಯಾಕೆ ಮಾಡೋದಿಲ್ಲ ಇವರು, ಹೊಸ ಬೆಳೆ ಮಾಡಿದ್ರೆ ಏನಾಗ್ತದೆ ನೋಡ್ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಒಟ್ಟು ಆಪಲ್ ಮತ್ತು ಡ್ರಾಗನ್ ನಮ್ಮ ಏನ್ ಬೆಳೆ ಮಾಡ್ಕೊಂಡು ಸರ್. ಈಗ ಡ್ರಾಗನ್ ಫ್ರೂಟಿನ ಹಗೆಗಳು ಇಟ್ಟಿದ್ರಲ್ಲ, ಅದನ್ನ ಏನ್ ಮಾಡ್ತೀರಿ? ಇವು ಹಗೆಗಳನ್ನ ವ್ಯಾಪಾರ ಮಾಡ್ತೀನಿ ಸರ್. ಅವು ಏನಂದ್ರೆ ಯಾರು ರೈತರು ಬಂದವರಿಗೆ ಅವ್ರಿಗೆ ಹೆತ್ತಿರಿ ಹೇಳ್ಕೊಂಡ್ರೆ ಹಿಂಗಾತ ಹಿಂಗಾತನ ಅವರು ಹಗೆಗಳೇನದ 50-30 ಹಿಂಗ ರೊಕ್ಕ ಕೊಟ್ಕೊಂಡು ಹೋಯ್ತಾರೆ ಸರ್. ಇವು ಸೊ ಅದರಿಂದ ಸಾಕಷ್ಟು ಲಾಭ ಆಗುತ್ತಾ? ಡ್ರಾಗನ್ ಹಗೆಗಳು ಮಾರೋದ್ರಿಂದ ಲಾಭ ಆದ್ರೆ ಸರ್, ಡ್ರಾಗನ್ ಮಾತ್ರ ಭಯಂಕರ ಲಾಭ ಇದೆ ಸರ್. ಒಟ್ಟು ಯಾವ್ದೇ ಇರ್ತಿಂದ ಜಡ್ಡ ಜಾಪತ್ರೆ ರೋಗ ಏನಿಲ್ಲ ಸರ್, ನೀರನ್ನು ಕಡಿಮೆ ಇದೆ ಸರ್. ಮತ್ತೆ ಯಾವಾಗಲೂ 100 ರೂಪಾಯಿ ಕೆಜಿ ಅಂತ ಮಾಡ್ತಾರೆ, 1 ಎಕರೆ 4-6 ಟನ್ ಆಗ್ತಾರೆ ಸರ್. ಈಗ ನನಗೇನದ ಡಿ ಟನ್ ಇದೆ ಸರ್, ಫಸ್ಟ್ ಬೆಳೆ ಶುರು ಎಂದು ಡಿ ಟನ್ ಇದೆ ಸರ್. ಈ ಮುಂದಿನ ಸರ ಮತ್ತೆ ನನಗೆ 4 ಲಕ್ಷಕ್ಕೆ 6 ಲಕ್ಷ ರೂಪಾಯಿ ತೋತಿನ ದಿಮಾಕ್ ಅದಾರೆ ಸರ್. ಸದ್ಯ ಈಗ ಒಬ್ಬ ನೌಕರಿದಾರು, ಒಬ್ಬ ಇಂಜಿನಿಯರಿಂಗ್ ಏನಿರ್ತಾರೆ ಸರ್, 50,000 ರೂಪಾಯಿ ಪಗಾರದವರಿಗೆ ಒಟ್ಟು ಹಿಂದಿಲ್ಲ ಸರ್. ಅಟ್ ಕರೆಕ್ಟ್ ಆಗ್ತಾರೆ ಸರ್. ಈ ಡ್ರಾಗನ್ ಫ್ರೂಟ್ ನ ಮಾರಾಟ ಹೇಗೆ ಮಾಡ್ತೀರಿ ಸರ್? ನನಗೆ ಒಬ್ಬ ಫಸ್ಟ್ ಬಿಜಾಪುರ ಇದ್ದೀರಿ ಸರ್, ಬಿಜಾಪುರದಾಗ ಇದು ಮಾಡಿದ್ರೆ ಅಲ್ಲಿ ಸ್ವಲ್ಪ ನನಗೆ ಸರಿ ಅನ್ಸಲ್ಲರಿ. ಹಂಗೆ ಕೆಲವೊಬ್ರು ವ್ಯಾಪಾರಿಸ್ತಿರ್ತಾರೆ ಸರ್ ಭಗವಂತರು, ಅವರಿಗೆಲ್ಲ ಪರಿಚಯ ಮಾಡ್ಕೊಂಡಿರಿ, ಅವ್ರು ಪರಿಚಯ ಮಾಡ್ಕೊಂಡು ಅವ್ರು ಬಂದ್ಕಿಂದ್ರೆ ಇಲ್ಲಿಗೆ ಬಂದು 100 ರೂಪಾಯಿ ಕೆಜಿ ಅಂತ ಇಲ್ಲೇ ಬಂದು ಹೋಗ್ತಾರೆ ಸರ್. ನನಗೆ ಹಗ್ಗಿಗಳು ಹೇಗೆ ಮಾಡ್ತೀರಿ? ಹಗ್ಗಿಗಳು 40-60 ಮಾಡ್ತೀನಿ ಸರ್. ಅದನ್ನ ಕೊಳ್ಳಿಕ್ಕೆ ರೈತರು ಬರ್ತಾರ? ಹೇಗೆ ಬರ್ತಾರೆ ಸರ್? ಅವ್ರು ಬಂದ ನೋಡಿದವರು ಒಂದು ಒಬ್ರು 10-8 ಹೋಯ್ತಾರೆ ಸರ್, ಒಬ್ರಿಲ್ಲ 1 ಎಕರೆ ಮಾಡ್ತೀನಿ 1/2 ಎಕರೆ ಮಾಡ್ತೀನಿ ಅನ್ನೋರು ಅವರು ಹೋಯ್ತಾರೆ ಸರ್. ಹಂಗ್ ಬರ್ತಾರೆ ಸರ್, ಅದಕ್ಕೂ ಬರ್ತಾರೆ, ಅದು ಲಾಭದ ಸರ್. ಈಗ ದಾಳಿಂಬೆ ಅದನ್ನ ಹೇಗೆ ಮಾರಾಟ ಮಾಡ್ತೀರಿ? ದಾಳಿಂಬೆ ಸರ್, ದಾಳಿಂಬೆ ಫಸ್ಟ್ ಬೆಳೆದ್ರೆ ನಾವು ಕೆಲವೊಂದ್ ಟೈಮ್ ಹೈದರಾಬಾದ್ ಕಳಿಸಿನ ಸರ್, ಬಾಕ್ಸ್ ಮಾಡಿ ಮಾಡ್ರಿ, ಅದನ್ನು ಸ್ವಲ್ಪ ಸರಿ ಅನಿಸ್ತಾರೆ ಸರ್. ಮತ್ತೆ ಹೊಳ್ಳಿ ವ್ಯಾಪಾರಿಸ್ತರೆ ಇಲ್ಲಿ ಬದುಕಿ ತಾನು ಹೊಲ್ದಾಗೆ ಕಾಟ ಮಾಡ್ಕೊಂಡು ಹೊಲ್ದಾಗ ಹರ್ಕೊಂಡು ಹೋದ್ರೆ ಅದನ್ನು ಸರಿ ಅವ್ರ ಏನ್ ಕೊಡ್ತೀನಿ ಸರ್. ಒಂದ್ ಬೆಳೆ ಹೈದರಾಬಾದ್ ಕಳಿಸಿನ ಸರ್, ಒಂದ್ ಬೆಳೆ ಏನಾದ್ರೆ ಇಲ್ಲೇ ನಮ್ಮ ರೈತರಿಗೆ ಕೊಟ್ಟಿನಿ ಸರ್. ಈಗ ಮತ್ತೆ ಒಕ್ಕಲ್ತನ ಮಾಡಬೇಕು ಅನ್ಸಿದೆ ಹೇಗೆ? ಈಗ ಸದ್ಯ ಮತ್ತೆ ಹಾರ್ಟಿಕಲ್ಚರ್ ಇದು ಎರಡು ಸಾಯ್ತಿ ಸರ್, ಬಂದ ಹೊಲ ಇಂಪ್ರೂವ್ ಮಾಡಬೇಕು, ಆ ಗಿಡ ಹಚ್ಚಬೇಕು, ಈ ಗಿಡ ಹಚ್ಚಬೇಕು, ಏನೇನ್ರೆ ಮಾಡಬೇಕು, ಒಟ್ಟು ರೈತರಿಗೆ ರೈತರೊಳಗೆ ಬೆಳಿಬೇಕು. ಇಲ್ಲಿ ಮಾಮರ್ ನಮ್ಗ ಒಬ್ಬರದಾರ, ಅವ್ರ ಮಾಮರ್ ಹೇಳ್ದಂಗೆ ಕೇಳಬೇಕು, ಅವ್ರು ಹೇಳ್ದಂಗೆ ಕೇಳ್ಕೋ ಅವ್ರದ್ರಾಗ ಹಂಟಿನ್ರಿ ಸರ್. ನಾವು ಈಗ ಒಕ್ಕಲ್ತನ ಹೇಗೆ ಪ್ರಾರಂಭ ಮಾಡಿದ್ರಿ? ಈಗ ನಿಮ್ಮ ಹತ್ರ ಹೊಲ ಎಲ್ಲ ಹಿಂದೆ ಮಾರ್ಬಿಟ್ಟಿದ್ರಿ, ಈಗ ಮತ್ತೆ 2 ಎಕರೆ ಕೊಂಡ್ಕೊಂಡ್ರಿ, ಹೇಗೆ ಶುರು ಮಾಡಿದ್ರಿ? ಅಂತ ಅದೇ ಹೊಲ ಈಗ ರೊಕ್ಕ ಇತ್ತು ಸರ್, ಹೊಲ ತೊಗೊಂಡಿಲ್ಲ ಸರ್. ಹೊಲ ತೊಗೊಂಡ್ಕಿಂದ್ರೆ ಒಟ್ಟು ಡ್ರ್ಯಾಗನ್ ಶೇಪ್ ಹಚ್ಚಬೇಕಂತ ಒಟ್ಟು ಮನಸ್ಸಿನ ಬಂದಿದ್ದಿತ್ತು ಸರ್. ಅದನ್ನೇ ಬೆಳಿಬೇಕು, ಅದನ್ನ ಯಾವ ಆಲಾರ್ದು ನಮ್ಮಲ್ಲೆಲ್ಲ ಸುತ್ತಮುತ್ತ ನಿಂಬೆ ಗಿಡ ಚೌಳಿ ಗಿಡ ಅಂತ ಎಲ್ಲ ಅದಾವ, ಇವ್ನು ನೋಡಬಾರ್ದು, ಬಿಟ್ಟು ಬೇರೆ ಯಾವ್ದ್ರೆ ಇಲ್ಲ ಟ್ರೈ ಮಾಡಬೇಕು. ಬರೀ ಅಲ್ಲಿ ಬೆಳಿತಾರ ಇಲ್ಲಿ ಬೆಳಿತಾರ ಅಂತ ಬೆಳಿತಾರ ಹತ್ರ, ಅದನ್ನ ಬೆಳೆದ್ರೆ ಏನ್ ಲಾಭ ಇಲ್ಲ. ನಮ್ ಇಲ್ಲಿ ಹಚ್ಚಿ ನೋಡ್ಬೇಕು ಹೇಳ್ಕೊಂಡ್ ಅವ್ರನ್ನ ತಮ್ಮವ್ರನ್ನ ಕರ್ಕೊಂಡು ಹೋಗಿ ಯಾಪಲ ಇತ್ತು ಮುಂದೆ ಸರ್, ಅವ್ ಹಚ್ಚಿದ ಅವ್ ಚೆನ್ನಾಗಿ ಬಂದ್ರೆ ಸರ್. ಡ್ರ್ಯಾಗನ್ ಅವ್ರು ಕರ್ಕೊಂಡು ಹೋಗಿ ಅಗಿ ತುಂಬ ಸರ್, ಅದನ್ನ ಅವ್ರ ಹೊಲ್ದಾಗಿ ಅಗಿ ಮಾಡ್ಕೊಂಡು ಅವ್ರು ನಮ್ಗೆ ಅಗಿ ಮಾಡಿ ಅವ್ ನಮ್ ಕಾಂತು ಅಂತ ಅವ್ನ ಮಾಡ್ತಾನೆ ಏನೇ ಕಂಬ ಇದ್ರೆ ಪಟ್ನೆ ಓಡಿ ಬರ್ತಾನ್ರಿ, ಬಂದ ಪಟ್ನೆ ರೊಕ್ಕ ರೂಪಾಯಿ ಎಮ್ಮಿ ಬಂದಿರನ್ನ ಎಮ್ಮಿ ಕೊಟ್ಟಾನ್ರಿ ಸರ್, ಈ ಮದ್ದು ಜೋಳ ಕೊಡ್ತಾನ್ರಿ, ಗೋಧಿ ಕೊಟ್ಟಾನ್ರಿ, ಎಲ್ಲ ನಮ್ ತಮ್ಮ ಇದು ಮಾಡ್ತಾನ್ರಿ, ಉಳ್ಕಿದ್ದಕ್ಕೆಲ್ಲ ಸಹಾಯ ಸಲತರು ರಾಜಮುಂಗಾರ ಮಾಡ್ತಾರೆ. ಈಗ ವ್ಯವಸಾಯ ಶುರು ಮಾಡಿ ನೀವು 2 ವರ್ಷ ಆಯ್ತು, ಒಟ್ಟು 3 ಎಕರೆ ತಗೊಂಡ್ರಿ, ಆಮೇಲೆ ಈಗ 2 ಎಕರೆ 1 ವರ್ಷ ಆಗೋಣ 2 ಎಕರೆ ತಗೊಂಡಿದ್ರೆ, ಒಟ್ಟು 5 ಎಕರೆ ತಗೊಂಡಿದ್ರೆ, ಈ ಸದ್ಯ ಒಟ್ಟು ಟೋಟಲ್ 5 ಎಕರೆ. ಈ 5 ಎಕರೆನಲ್ಲಿ ಏನ್ ಬೆಳೀತಿದ್ದೀರಿ? ಈಗ 1 ಎಕರೆ ಡ್ರ್ಯಾಗನ್ ಅದ್ರಿ ಸರ್, 1 ಎಕರೆದಾಗ ಸೇಬು ಮತ್ತು ನಿಂಬೆ ಗಿಡ ಅದ್ರಿ ಸರ್, ಆ ನಿಂಬೆ ಗಿಡದೊಳಗೆ ಬಟರ್ ಫುಡ್ ಅಂತದ್ರಿ ಸರ್, ನೆಕಡಮಿ ಅಂತದ್ರಿ, ನುಗ್ಗಿ ಗಿಡ ಅಂತದ್ರಿ, ಹಿಂಗೆಲ್ಲ ಕೂಡದಾಗ 1 ಎಕರೆದ ಮಿಕ್ಸ್ ಅದ ಸರ್, 1 ಎಕರೆದಾಗ ಪೂರ್ತಿ ದಾಳಿ ಮರದ್ರಿ ಸರ್, ಇನ್ನದು 2 ಎಕರೆದಾಗ ತೊಗೊಂಡಿದ್ರೆ 1/2 ಎಕರೆ ಬಾಳೆ ಗಿಡ ಅದ್ರಿ ಸರ್, ಇನ್ನು 1.5 ಎಕರೆ ಕುಲ ಬಿಟ್ಟಿನಿ ಸರ್, ಅದ್ರಾಗ ಏನಿದ್ರಿ ಸರ್, ಒಂದು ಬೋರ್ವೆಲ್ ಅದ್ರಿ, ಬೋರ್ವೆಲ್ ಏನಾದ್ರೆ ಪೂರ್ತಿ ನೀರು 2 ದಿನ ಯಾವಾಗಲೂ ಕಂಟಿನ್ಯೂ ನೀರು ಹೊಂದ್ರಿ ಸರ್. ಈಗ ಡ್ರಾಗನ್ ಫ್ರೂಟ್ ಯಾವಾಗ ಹಾಕಿದ್ರಿ? 28 ಒಳಗ್ರಿ, ಮಾರ್ಚ್ ಹಾಕ್ತೀನಿ ಸರ್. ಒಂದು ಬೆಳೆ ತೆಗ್ದಿದ್ದೀರಾ? ಈ ಸದ್ ಒಂದು ವರ್ಷಕ್ಕೆ ಚಾಲು ಆಯ್ತು ಸರ್, ಸ್ಟಾರ್ಟ್ ಆಯ್ತು ಜೂನ್ದಾಗ, ಹೋದ ವರ್ಷ 1.5 ಟನ್ ಮಾಲ್ ಐತ್ರಿ, ನನಗೆ ಇಲ್ಲೇ ಬಂದ್ಕಿಂದ್ರೆ 100 ರೂಪಾಯಿ ಕೆಜಿ ಹಂಗೆ ಹೋಯ್ತಾರೆ ಸರ್, 1.5 ಲಕ್ಷ ರೂಪಾಯಿ ಡ್ರ್ಯಾಗನ್ ಆಗಿದೆ ಸರ್, ಈಗ ಒಂದು 50,000 ರೂಪಾಯಿ ಅಗಿ ಮಾಡಿನ್ರಿ ಸರ್, ಅಗಿನ ಇಲ್ಲಿ ಮಾಡ್ಕೊತೀನಿ, ಅಗಿನೂ ಸಿಗ್ತಾರೆ ಸರ್, ಅವ್ರು ಪೀಸ್ ಕಟ್ ಮಾಡಿಕೊಡೋದ್ರೆ ಪೀಸ್ ಕಟ್ ಮಾಡಿಕೊಡ್ತೀನಿ, ಪ್ಯಾಕೆಟ್ನ ಹಾಕಿ ರೆಡಿ ಮಾಡಿಕೊಡೋದ್ರೆ ರೆಡಿ ಮಾಡಿಕೊಡ್ತೀನಿ ಸರ್. ಈಗ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದ್ರಲ್ಲಿ ಲಾಭದಾಯಕನಾ ಹೇಗೆ? ಡ್ರ್ಯಾಗನ್ ಫ್ರೂಟ್ ನನಗನ್ಸಿ ಮಟ್ಟಿಗೆ ಎಲ್ಲ ಬೆಳೆಗಿಂತ ಚೆನ್ನಾಗಿದ್ರೆ ಸರ್, ಲಾಭ ಇದೆ ಸರ್, ಯಾವ ರೋಗ ರುಜಿ ಇಲ್ಲ ಸರ್, ಯಾವ ಏನು ಸರ್, ನೀರಿನ ಬಹಳ ಕಮ್ಮಿ ಅದ್ರಿ ಸರ್, ನೀರಿನ ತಪ್ಪತ್ತ ಅದತ್ತೆ ಹಿಂಗೆ ಬೋರ್ ಮಾಡಿರ್ತೀವಿ ಸರ್, ಅದಕ್ಕಿಂತ ಡ್ರ್ಯಾಗನ್ ಎಲ್ಲ ಬೆಳೆಬಿಡೋದ್ರೆ ಡ್ರ್ಯಾಗನ್ ರಾಜ ಬೆಳೆ ಸರ್, ನನಗೆ ಖರ್ಚು ಇಲ್ಲಾರ್ದೇ ಬರ್ತಲ್ಲ ಸರ್, ಯಾವ್ದೇನಿಲ್ಲ ಸರ್, ಜಡ ಬಂದಲ್ಲ, ಜಾಪತ್ರ ಬಂದಲ್ಲ, ದಾಳಿಮೂರು ಮಾತ್ರ ಭಯಂಕರ ವ್ಯವಸ್ಥೆ ಮಾಡಬೇಕು ಸರ್. ನೀರಿನ ಅಗತ್ಯನೂ ಕಡಿಮೆ, ಜೊತೆಗೆ ಅದಕ್ಕೆ ಯಾವ ಜಡ್ಡು ಬರಲ್ಲ. ಏನೇನು ಡ್ರ್ಯಾಗನ್ ಏನೇನಿಲ್ಲ ಸರ್. 1 ಎಕರೆಯಲ್ಲಿ ಡ್ರ್ಯಾಗನ್ ಬೆಳೆದಿದೆ? 1 ಎಕರೆದಲ್ಲಿ ಡ್ರ್ಯಾಗನ್ ಇದೆ ಸರ್, ಸದ್ಯ 400 ಕಂಬ ಕೊಟ್ಟಿರ್ತಾರೆ ಸರ್, ಇದು ಮುನಿ ಕುಂಡ್ರ ಕೊಯ್ದು ಮಾಡಬೇಕಂತ ಹೇಳಿದ್ರೆ 25 ಕಂಬ ಕೂತ್ 375 ಗಿಡ ಅದ ಸರ್, 1 ಪುರುಷಿಗೆ 4 ಅಗಿ ಬರ್ತಾರೆ ಸರ್. ಯಾವ ವೆರೈಟಿ ಹಾಕಿದ್ರಿ ನೀವು? ಇದು ರೆಡ್ ಅದ ಸರ್. ನೀವು ವ್ಯವಸಾಯ ಮಾಡ್ತಿದ್ದೀರಲ್ಲ, ಇದರ ಕ್ರಮದ ಬಗ್ಗೆ ಹೇಳ್ತೀರಾ, ಹೇಗೆ ಅದನ್ನ ಮಾಡ್ತೀರಾ? ಯಾವ ಟೈಮ್ ನೀರ್ ಬಿಡಬೇಕು, ನೀರ್ ಬಿಡ್ತೀನಿ ಸರ್, ಅದಕ್ಕೆ ಕಳೆ ಆಗಿದ್ದು ಬಂದ್ ಮಾಡಿದಪ್ಪ ಅಂದ್ರೆ ರೂಟರ್ ಹೊಡಿಸಿ ಅದು ಕಳೆ ಸಹಿಸ್ತೀನಿ ಸರ್, ಈ ಮಗ್ಲಿಕ್ ಬಂದಿದ್ದು ಮಾಡಿದ್ದೆಲ್ಲ ಕಟ್ ಮಾಡ್ತೀನಿ ರೀ. ಓಕೆ, 3 ದಿವಸಕ್ಕೊಮ್ಮೆ 1 ತಾಸು ಅಷ್ಟೇ ನೀರು ಬಿಡ್ತೀನಿ ಸರ್, ನೀರಿಂದು ಭಾಳ ಕಡಿಮೆ ಸರ್, 1 ತಾಸು ಡ್ರಿಪ್ ಮಾಡಿನಿ ಸರ್, ಎಲ್ಲ ಕರೆ ಅವ್ರೆ ಮಾಡಿಕೊಟ್ಟಾರ್ರಿ, ಡ್ರಿಪ್ಪಿನ ಮ್ಯಾಗ ಏನದ 1 ತಾಸು ನೀರು ಬಿಡ್ತೀನಿ ಸರ್, ಹೆಚ್ಚಿಗೆ. ಮತ್ತೊಂದ್ ಕಡೆ ನೀವು ದಾಳಿಂಬೆನೂ ಬೆಳೆದಿರಾ, ಇದ್ರ ಬಗ್ಗೆ ಹೇಳಿ. ದಾಳಿಂಬ್ರಿ ಸರ್, ನನಗೆ ಮಗಳೇ ಅವ್ರೆ ಸುಮ್ಮನೆ ಬಂದ್ಕಿಂದ್ರೆ ಅವ್ರ ಏನ್ ಹೇಳ್ತಾರೆ, ಅವ್ರ ಔಷಧ ಹೊಡಿ ಅಂದ್ರೆ ಔಷಧ ಬಿಡ್ತೀನಿ ಸರ್, ನೀರು ಬಿಡೋದ್ರೆ ನೀರು ಬಿಡ್ತೀನಿ ರೀ, ಅವ್ರ ರಾಜಶೇಖರ ಇವರೆಲ್ಲ ಇದು ಮೆಂಟೈನ್ ಕಡೆ ಅವ್ರ ಜೊತೆನೇ ಇರ್ತಾರೆ, ಅವ್ರ ಕಡೆ ಬಂದಾಗ ಬಸ್ಸು ಬಾಯಿ ಇರ್ತಾರೆ, ಯಾಕ್ರಿ ಅದಕ್ಕೆ ಗಿಡಕ್ಕೆ ಏನಾಗಪ್ಪ ಅದಕ್ಕೆ ಹಿಂಗೆ ಮಾಡತ್ತ ಹೇಳ್ತಾರೆ, ಅವ್ರ ಹೆಂಗ ಹೇಳ್ತಾರ, ಅವ್ರ ಮಕ್ಕಳು ಹಾರ್ಟಿಕಲ್ಚರ್ ಮಾಡ್ತಾರೆ ಸರ್, ಅವರಿಬ್ರು ಅವರು ನಮ್ಗೆ ಹೇಳಿದಾರೆ ರೀ, ಅವ್ರು ನನಗೆಲ್ಲ ಮಮ್ಮ ಬಾಯಿಲಿ ಹೆಂಗತ್ತೆ, ಅವ್ರೆಲ್ಲ ಸಹಾಯ ಸಲ ತೋರ್ ಮಾಡ್ತಾರೆ, ಅವ್ರಂದು ಇದು ಅವರೆಲ್ಲ ಮೇಂಟೆನೆನ್ಸ್ ಮಾಡ್ತಾರೆ ಸರ್, ನಾವ್ ಏನ್ ಹೇಳ್ತಾರೆ ತಂದು ಕೊಡೋದು ಇದು ಮಾಡ್ತೀನಿ ಸರ್, ಜಡ್ಡ ಜಾಪತ್ರೆ ಇದು ಬಂದು ಮಾಡಿದಪ್ಪ ಅಥವಾ ಎಲ್ಲ ಪುಟ್ಟಣ್ಣ ಮುಂಜು ತಿಂಗಾರೆ ಸರ್, ಅವ್ರೆ ಮಾಡ್ಕೊಡ್ತಾರೆ ಎಲ್ಲ. 1 ಎಕರೆಯಲ್ಲಿ ದಾಳಿಂಬೆ ಬೆಳೆದಿವಿ? ದಾಳಿಂಬೆ 1 ಎಕರೆ ಸರ್, ನಂತ 1 ಎಕರೆ ಹಚ್ಚಿದ್ದು ಅವರು 4 ವರ್ಷದ ಮೇಲೆ ನಾ ತೋಟ ತಗೊಂಡ್ರಿ ಸರ್, ಫಸ್ಟ್ ಅವರು ದಾಳಿಂಬೆ ಹೆಚ್ಚಾರ ಸರ್, ಹತ್ತು 4 ವರ್ಷ ಅವ್ರು ಮಾಡಿ ಅವ್ರಿಗೆ ಒಂದ್ಸ್ವಲ್ಪ ಸರಿನ ಸಾರ ಅವ್ರು ವ್ಯಾಪಾರ ಮಾಡಿದ್ರೆ, ನಾ ತೋಟ ತಗೊಂಡ್ಬಿಡಕ್ಕೆ ನಾ ತೋಳನ ನನಗೆ ಹಂಗೆ ಒಮ್ಮೆ ಫಸ್ಟ್ಗೆ ಲಾಭ ಆಗಿದ್ರಿ ಸರ್, 2.5 ಲಕ್ಷ ರೂಪಾಯಿ ಲಾಭ ಐತ್ರಿ, ಮುಂದೆ ಒಂದು 6 ತಿಂಗಳು ಬಿಟ್ಟು ಕಾಯಿ ಹಿಡಿದ ಮಾಡಿ 5 ಲಕ್ಷ ರೂಪಾಯಿ ಆಯ್ತು ಸರ್, 7.5 ಲಕ್ಷ ರೂಪಾಯಿ ಸದ್ಯ 2 ವರ್ಷನಾಗ 7.5 ಲಕ್ಷ ರೂಪಾಯಿ ತಗೊಂಡ್ರಿ ಸರ್, 1 ಎಕರೆ ಹೊಲಾಗ್ರಿ ಅಂದ್ರೆ ದಾಳಿಂಬೆಯಿಂದ. ದಾಳಿಂಬೆ ಈ ದಾಳಿಂಬೆಗೆ ರೋಗ ನುಜುರು ಬರುತ್ತಲ್ಲ, ಅದನ್ನೆಲ್ಲ ಹೆಂಗೆ ಇದು ಮಾಡ್ತೀರಿ? ನಮ್ಮ ಮಾಮಗಳು ಎಲ್ಲ ಬಂದು ಇಲ್ಲಿ ಇರ್ತಾರೆ, ಅವ್ರು ಹೇಳ್ತಾರೆ ಸರ್ ಇಂಥ ಎಣ್ಣೆ ತುಂಬಾ ಔಷಧ ತುಂಬಾ ಅಂತ ಹೇಳ್ತಾರೆ ಸರ್, ಅವ್ರು ಹ್ಯಾಂಗ ತೊಂಬತ್ತರ ತೊಂಬಂದ್ರೆ ಹೊಡಿತೀನಿ ಸರ್. ಈಗ ದಾಳಿಂಬೆ ಮತ್ತು ಇದು ಏನದ ಡ್ರ್ಯಾಗನ್ ಫ್ರೂಟ್, ಇದಲ್ದೆ ಬೇರೆ ಏನ್ ಬೆಳೀತಿದ್ದೀರಿ? ಅದು ಆಪಲ್ ನೋಡಲ್ರಿ ಸರ್, ಆಪಲ್ ತಿನ್ಸ್ರ 1.5 ವರ್ಷ ಐತ್ರಿ ಸರ್, ಅವ್ರ ಕಾಯಿ ಸ್ವಲ್ಪ ಹಿಡಿಯಪ್ಪ ಮಣಿಪುರ್ತಿ ಆತ ಈ ಸಲ ಇದು ಅಥವಾ ಅದನ್ನು ಆಪಲ್ ನೋಡಿ ಮಾಡಿನಿ ಸರ್, ಆಪಲ್ ಅದ್ರಿ ಸರ್. ಅಂದ್ರೆ ಏನ್ ಆಪಲ್ ಬೆಳೀತಿದ್ರಿ? ಸೇಬು ಹಣ್ಣು ಅಂತ ಬರ್ತಲ್ರಿ ಸರ್ ಬಜಾರ್ನಲ್ಲಿ, ಆ ಆಪಲ್ ಅಣ್ಣ ಆಪಲ್ ಅಂತ ಹೇಳಿ ಸರ್, ಅದು ಅದ್ರಿ ಸರ್ ಅಣ್ಣ ಆಪಲ್. ಅಣ್ಣ ಆಪಲ್ ಅಂತ ಹೇಳಿದ್ರೆ ಬರ್ತಾರೆ, ಅದನ್ನೇ ತಮ್ಮೊಂದು ಕೋಲಾರದಾಗ ಈಸಿಕ್ರು ಸರ್, 250 ರೂಪಾಯಿ ಬಂದ್ರಿ, ಅವಾಗಿ ತೊಗೊಂಬಂದ್ಕೆ ಸಸಿ ನೋಡ್ಬೇಕು ಕೊಟ್ಟೆ ಏನ್ ಧೈರ್ಯ ಇಲ್ಲಿ ಬಿಸಿಲಾಗ ಯಾಕೆ ಹೋದ್ರೆ ಅನ್ನೋ ಉದ್ದೇಶ, ಒಟ್ಟು ಗಟ್ಟಿ ಧೈರ್ಯ ಮಾಡ್ಬೇಕು ಸರ್, ಯಾವ್ದೇ ದೃಢ ನಿರ್ಧಾರ ಇಂಥ ಹೋಗ್ಬೇಕಾಯ್ದಪ್ಪ ಇಲ್ಲ ಮುಳ್ಳವ ನಾಳೆ ಹೋಗಂತ ಅನ್ನೋದಿಲ್ಲ, ಆ ಮುಳ್ಳು ತೆಗೆದು ಮಾಡಿ ಕದ್ದಿ ಕಡ್ದು ಒಟ್ಟಿ ಏನಾರ ಮಾಡಿ ಮುಂದೆ ಹೋಗ್ಬೇಕು ವಿಚಾರ ಸರ್. ಮಾಮಗಳು ಏನ್ ಹೇಳ್ತಾರಲ್ರಿ, ಅವ್ರು ಹೇಳೋದು 2 ತಾಸಿಗೆ ನಾ ಸ್ಪ್ರೇ ಮಾಡಿ. ಎಷ್ಟು ಆಪಲ್ ಸಸಿಗಳಿದೆ, 1 ಎಕರೆ ಬೆಳೆದಿರಿ? 1 ಎಕರೆ ಹೊಲ ಅದ್ರಿ ಸರ್, ಅದ್ರಾಗ 250 ಗಿಡ ಹಚ್ಚಿನ ಸರ್, ಈಗ ಹೂ ಬಿಟ್ಟಿಗೆ ಕಾಯಿ ಆಗುತ್ತೆ ಸರ್. ಈಗ ಹೂ ಬಿಟ್ಟು ಕಾಯಾಗಿದೆ. ಇದಲ್ದೆ ಬೇರೆ ಏನ್ ಬೆಳಿತಿದ್ರಿ? ಬೆಳಿ ಇವೆಲ್ಲ ಮತ್ ನಾನು ಅಮೃತ ನೂನಿ ಗಿಡ ಹಚ್ಚಿನ ಸರ್, ಅಂದ್ರೆ ಚಕ್ಕಿ ಗಿಡ ಹಚ್ಚಿನ ಸರ್, ಬಟರ್ ಫುಡ್ ಹಚ್ಚಿನ್ರಿ, ನೆಕಡಮಿ ಹಚ್ಚಿನ ಸರ್, ಇಂಥವೆಲ್ಲ ಅವು ಹಚ್ಚಿನ್ರಿ. ಮತ್ತೆ ಸೋಕಿ ಗಿಡಗಳು ಅವು ಇವು ಎಲ್ಲಿ ಏನ್ ಸಿಗ್ತಾವ ಎಲ್ಲ ಹೋದಂ ಯಾವ್ದೇ ಇರಲಿ ಒಟ್ಟ ನಾನು ಹೊಲದಾಗ ಮನೆ ಮುಂದೆ ಇರ್ಬೇಕು ಅವು ತಂದ ಹಚ್ತೀನಿ ಸರ್, ಎಲ್ಲಾರಿ ಹೂವಿನ ಗಿಡ ರೀ ಹಿಂಗೆಲ್ಲ ಹುಟ್ಟು ಹಚ್ಚಿನ್ರಿ ಸರ್. ಈ ಗಿಡಗಳಿಗೆಲ್ಲ ಆರೈಕೆ ಹೇಗೆ ಮಾಡ್ತೀರಿ? ಗಿಡಗಳು ಸರ್ ನಾನು ಮಾಮೂಲಿ ಮಾಡ್ತಾರೆ ಅಲ್ಲಿ ಬೇರೆ ಕಡೆ ಎಲ್ಲರೂ ತಿಪ್ಪಿ ಗೊಬ್ಬರ ಖಾತಾಗ ಕುಡಿ ಗೊಬ್ಬರ ಇರ್ತಾರೆ ಸರ್ ಅವ್ರು ತಗೊಂಡಿರ್ತಾರೆ ತಗೊಂಡಾಗ ಬಸ್ ನೀನು ಒಂದು ಟ್ರಿಪ್ ಹೇಳ್ತಾರೆ ನನಗೊಂದು ಟ್ರಿಪ್ ಕೊಡ್ತಾರೆ ಅದೇನು ತಿಪ್ಪಿ ಗೊಬ್ಬರ ಇಬ್ಬರ ಬಡ್ಡಿಗಿಂತ ಸ್ವಲ್ಪ ಕಳೆಯಕ್ಕೆ ಸತ್ತ ಮಾಡಿ ಗೊಬ್ಬರ ಹಾಕ್ತೀನಿ ಸರ್ ಅದಕ್ಕೆ ನೀರು ಬಿಡ್ತೀನಿ ಸರ್ ಮತ್ತೇನಿಲ್ಲ. ಈಗ ನೀವು ಆಕ್ಳು ಸಾಕಿದಾರೆ ಹೇಗೆ? ಎಮ್ಮಿನಿದ್ದಾರೆ ಸರ್ ಅಂತ. ಎಷ್ಟಿದೆ? ಎಮ್ಮಿ ಒಂದಿದೆ ಸರ್, ಒಂದ್ ಎಮ್ಮಿ ಒಂದ್ ಕರು ಎರಡಿದ್ರು ಸರ್. ಈಗ ಇವಕ್ಕೆಲ್ಲ ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಿ? ಬೋರ್ವೆಲ್ ಆದ್ರೆ ಸರ್ ಒಂದು ಬೋರ್ವೆಲ್ ನಂದು ಕಂಟಿನ್ಯೂ ನೀಡ್ತಾರೆ ಸರ್, ಅದರಿಂದ ಎಲ್ಲ ಡ್ರಿಪ್ ಮಾಡ್ಕೊಂಡಿದ್ದೀನಿ ಸರ್. ನಾನು ಒಟ್ಟಿಗೆಲ್ಲ ಟ್ರಿಪ್ ಆದ್ರೆ ನಾನು ಬರೀ ಅಲ್ಲಿ ಬೋರ್ವೆಲ್ ಚಾಲ ಅಂದ್ರೆ ವಾಲ್ ಒಳ ನನಗೆ ನೀರು ಬಿಡಬೇಕು ಅಲ್ಲಿ ಒಂದೊಂದು ತಾಸು ವಾಲ್ವಳ ತಿರ್ಕೋತೀನಿ ಸರ್. ಬರೀ ಈ ಬಿಸಿಲಿನ ಪ್ರದೇಶದಲ್ಲಿ ಆಪಲ್ ಬೆಳೆಯುವಂತ ಹುಚ್ಚೇನು? ಒಟ್ಟು ಒಂದು ನಮ್ನಿ ಮೂಡ್ರಿ ಸರ್, ನಾನು ಮೊದಲು ಇಟ್ಕೊಂಡು ನಾ ಏನಾರ ಮಾಡಕತ್ನಪ್ಪ ಅಂದ್ರೆ ಮಾಡೇ ತೀರ್ಬೇಕು ಸಾಧಿಸ್ಬೇಕು, ಇದ್ಯಾಕಾಗದ್ರೆ ನಾನು ಒಂದು ಹೊತ್ತು ತಲೆಯಾಗ್ರಿ. ಒಟ್ಟು ಒಂದು ಆಪಲ್ ನಾನು ಹೊಲ ಇರ್ಲಾರೆ ಆಗಿ ಮತ್ತು ಕಂಬ ಗಿಡ ಎಲ್ಲ ತಂದಿನಿ ಸರ್. ನನ್ಗೆ ಒಟ್ಟು ಒಂದು ನಮ್ನಿ ಹೊತ್ತಿರಿ. ನಾ ಕಡೆಗೆ ಯಾರು ಇಲ್ಲಪ್ಪ ಅಂದ್ರೆ ನಮ್ಮ ಮಾಮನ ಹೊಲದಾಗ ನಮ್ಮ ತಮ್ಮನ ಹೊಲದಾಗ ಹೋಗಿ ಹತ್ತತ್ತು ಗಿಡ ಹಚ್ಚಬೇಕು, ಆ ಕಾಯಿ ತಿನ್ಬೇಕು ಅಂದ್ರೆ ಒಂದು ಹೊತ್ತು ಧೈರ್ಯ ಸರ್. ನಂಗೆ ಗಳಿಸ್ಬೇಕು, ಕಳಿಬೇಕು, ವ್ಯಾಪಾರ ಮಾಡಬೇಕು, ಇದಂತೇನಿಲ್ಲ ಸರ್. ನನಗೆ ಒಟ್ಟು ಎಲ್ಲರೂ ಬಂದ್ಕಿ ಹೊಲದಾಗ ಬಂದ್ಕಿ ಉಂಡು ತಿಂದ್ಕಿಂದ ಗಿಡ ಗಂಟೆ ನೋಡ್ಕೊಂಡ್ಕಿಂದ್ರೆ ಹಣ್ಣ ಆಪಲ್ ತಿಂದ್ಕಿ ಹೋದ್ರೆ ಸಾಕು ಸರ್. ಯಾವ್ದ್ರಿಂದ ಲಾಭ ತಗೊಂಡು ಇದು ಮಾಡ್ಬೇಕು ಅಂತ ಹೇಳಿ ಸರ್ ಅದು ಈ ಡ್ರ್ಯಾಗನ್ ಆದ್ರೂ ಲಾಭ ತಗೋತಿಲ್ಲ ಸರ್. ನಾನು ಇದ್ರದ್ರೆ ದಾಳಿಮರದಾದ್ರು ಆ ಹೊಲ ಬೋರ ನೀರಿನ ಸಂಬಂಧ ಅದು ಮತ್ತೆ ಹೊಲ ತಗೊಂಡ್ರಿ ಇಲ್ಲಪ್ಪ ಅಂದ್ರೆ ಎಲ್ಲರಿಗೂ ಸುಮ್ಮನೆ ಹಂಚಿ ಬಿಡೋಣ ಸರ್. ನಾನು ಈ ವೃದ್ಧಾಶ್ರಮ ಕೂತೀನಿ ಸರ್, ನಮ್ಮ ಬಿಜಾಪುರ. ಅಲ್ಲಿ ಹೋದಾಗ ಅವ್ರಿಗೆ ಏನ್ ಬೇಕಾದ್ರೂ ಕೊಟ್ಟು ಬರ್ತೀನಿ ರೀ. ಸುತ್ತಮುತ್ತ ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ಏನಾದ್ರೂ ಮೇಲೆ ಕಣಕ್ಕೆ ಕೊಡೋದು ತೊಳೋ. ಬಟ್ ಸಾರ್ವಜನಿಕ ಸೇವೆ ಮಾಡ್ಕೊತೀನಿ ಸರ್. ನಾನು ಮೊದಲಿಂದ ಸಾರ್ವಜನಿಕ ಮಾಡ್ತೀನಿ ಸರ್, ಏನಾದ್ರೂ ಮಾಡ್ಕೋತೀನಿ ಗುಡಿ ಗುಂಡಾರ ಕಟ್ಟೋದು, ಅವ್ರು ಯಾವ್ರಿಗೆ ಕಳಿಸಿತರೋದು, ಎಲ್ಲಿ ಮಠ ಮಳಿಗೆ ಹೋಗ್ತೀನಿ ಸರ್. ಇಂಥವೆಲ್ಲ ಇದು ಮಾಡ್ತೀನಿ ಅಂದ್ರೆ ನಿಮಗೆ ಗಳಿಸಬೇಕು ಅನ್ನೋದು ಆಸೆ ಇಲ್ಲ? ಈಗ ಇದ್ದಿದ್ದೆ ನನಗೆ ಮೊದಲೇ ಫಸ್ಟ್ ಬ್ಯಾಡ್ ಅಂತ ನಾನು ಮಾಡ್ಕೊಂಡು ಹೋದ ಬಳಿಕ 20 ವರ್ಷ ನಾ ಕಡೆ ಕಡೆ ತಿಳಿದಿನಿ ಸರ್. ಉಳ್ಳಾಗ ತಿಲ್ಲಕಾಗದ ಈ ಸದ್ದು ನಮಗೆ ನೌಕರಿ ಮಾಡ್ಲಿಕ್ಕೆ ಉಳ್ಳಾಗ ತಿಲ್ಲಕದ ಎಲ್ಲ ಅದ ಹೆಚ್ಚು ಗಳಿಸಿ ಬರೀ ಜನಬೆಂಬಲ ಗಳಿಸಬೇಕು, ಜನರನ್ನ ಆಕರ್ಷಣೆ ಮಾಡ್ಕೋಬೇಕು ಅಷ್ಟೇ ಸರ್. ಈಗ ಗಳಿಸಬೇಕು ಅನ್ನೋದು ಉದ್ದೇಶ ಇಲ್ಲ ನಿಮಗೆ, ಹಾಗಾಗಿ ನೀವು ಯಾಕೆ ಸಾವಯವ ಕೃಷಿ ಮಾಡಬಾರ್ದು? ಇಲ್ಲ ನಿನ್ ಮ್ಯಾಗ್ ಮಾಡಿದ್ರೆ ಮಾಡ್ತೀನಿ ಸರ್, ಸಾವಯವನೇ ಸರ್. ನಂದು ಈಗ ಅದು ದಾಳಿಂಬೃಷ್ಟೇ ಒಂದು ಇದು ಸರ್, ಉಳ್ಕಿದ ಎಲ್ಲ ಮಾಮೂಲು ಏನಿರ್ತಾರೆ ಅವ್ರಿಗೆ ಅದನ್ನೇ ಮಾಡ್ತೀನಿ, ಸಾವಯವನೇ ಮಾಡ್ತೀನಿ ಸರ್. ಇವು ಯಾಪಲ್ಲ, ಈ ಡ್ರ್ಯಾಗನ್ ಇವೆಲ್ಲ ಸರ್, ಇವೆಲ್ಲ ಸಾವಯವನೇ ಸರ್. ಇವಕ್ಕೆ ಯಾವ ವಿಷಯದಾಗ ವಿಷಯ ಯಾವ್ದೇನಿಲ್ಲ ಸರ್. ಮತ್ತೆ ಅದಕ್ಕೆಲ್ಲ ಒಂದಷ್ಟು ಆಕಳು ಹೆಚ್ಚಿಗೆ ಮಾಡಬೇಕು, ಹೆಚ್ಚಿಗೆ ಸಾಕಬೇಕು. ಇನ್ ಮ್ಯಾಗ ಇನ್ನೊಂದು ವರ್ಷ ಏನ್ ಮಾಡ್ತೀನಿ ಸರ್, ಮುಂದಿನ ವರ್ಷ ಒಂದು ಮನುಷ್ಯ ಇಟ್ಕೋತೀನಿ ಸರ್. ಮನುಷ್ಯ ಇಟ್ಕೊಂಡು ಒಂದ್ ಎರಡು ಆಕಳ ಹಂಗ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗ್ತೀನಿ ಮಾಡ್ಕೋತೀನಿ ಸರ್. ಇನ್ನು ಒಂದ್ ಆಕಳ ತಗೋಕತ್ತ ಇದು ಮಾಡಿನಿ ಸರ್ ಈಗಾಗಲೇ ರೀ. ಇದು ಎಮ್ಮಿ ಹಿಂಡ್ಲಿಕ್ಕೆ ತರ್ತಾರೆ, ಹಿಂಡು ಬಂದಾಯ್ತು ಅಂದ್ರೆ ಆಕಳ ತರ್ತೀನಿ ಸರ್. ಎರಡು ಆಕಳ ತಗೊಂಡ್ಬರ್ತೀನಿ, ಒಂದ್ ಮನುಷ್ಯ ಇಟ್ಕೋತೀನಿ ಸರ್. ಈಗ ಒಬ್ಬನೇ ದಿನ ತಿಳ್ಕೊಂಡ್ರೆ ಇರೋದಲ್ರಿ, ಒಂದ್ ಮನುಷ್ಯ ಕೈ ಹುಡುಗಾಯ್ತು ಅಂದ್ರೆ ಚಚ್ಚುರ ಆಗ್ತದೆ ಸರ್. ನಾನು ಈ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾರು ಸಹಾಯ ಮಾಡ್ತಾರೆ ನಿಮ್ಗೆ? ನನಗೆ ನನ್ನ ಹೆಂಡತಿ ಸಹಾಯ ಮಾಡ್ತಾಳೆ ಸರ್. ಮತ್ತೆ ಯಾರು ಮಾಡ್ತಾರೆ? ಉಳಿಕೆ ಆಳ್ಲೇ ಬರ್ರಿ ಸರ್. ನಾನು ಗಂಡ ಅಂತ ಬಿಡಿದ್ರೆ ಸರ್, ನಾಕಿನ ಮಾಡ್ತಾರೆ, ನಾನು ಮಾಡ್ತಾರೆ ಸಿಬ್ರಿ. ಮತ್ತೆ ಲೇಬರ್ ತಗೋತೀನಿ ಸರ್. ನನಗೆ ಅಜ್ಜಿ ಆಗಿತ್ತು, ಔಷಧ ಹೊಡೆದಕ್ಕೆ ಯಾವ್ದೇನಕ್ಕೆ ಸಮಸ್ಯೆ ಇತ್ತು ಅಂದ್ರೆ ಲೇಬರ್ ಕಳಿಸ್ತೀನಿ ಸರ್. ಮುಂದೆಲ್ಲ ಏನ್ ಮಾಡ್ಬೇಕಂತೇವ್ರಿ? ಏನ್ ಸರ್ ಹಿಂಗೆ ಚಂದ ತೋಟ ಮಾಡಿದ್ರೆ ಸರ್, ಸುಮ್ಮಗ ಅಂತ ಈಗ 10-20 ವರ್ಷ ಅಂತ ಕಡೆ ಬರಂಗಿಲ್ರಿ. ಬರೋ ಬರ್ದಾನ ಒಟ್ಟು ಎಲ್ಲರೂ ಚಂದಾಗಿ ಎಲ್ಲ ಒಟ್ಟು ಹೊಲ ತುಂಬಾ ಗಿಡ ಗಂಟಿ ಹೂವ ಹಣ್ಣು ಹಂಪಲ ಮಾಡಿ ಅವ್ನಿಗೆ ಒಟ್ಟು ಆರಾಮ ಖುಷಿದಾಗ ಬಂದು ತಿರುಗಾಡಂಗ್ ಮಾಡ್ಬೇಕು ಅಂತ ಅನ್ಸ ಸರ್. ಅವನಿಂದ ಲಾಭ ತೊಗೊಳಕ್ ಬಿಡಕ್ರಿ. ಒಟ್ಟು ಅವ್ನು ಬಂದ್ರೆ ಎಲ್ಲರೂ ಬಂದೆ ಹೊಲದಾಗ ತಿರುಗಾಡಿ ಹಿಂಗೆ ಚಂದ ಏ ಬೇಸಿಗೆ ಇದಪ್ಪ ಬೇಸಿಗೆ ಚಂದ ಬಂದು ಕೂತು ನಿಂತು ನೀರು ಕೊಡ ಹೋಗಿ ಸಾಕು ಅಷ್ಟೇ. ಒಳ್ಳೇದು ಬಸವರಾಜ್ ಅವರೇ, ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡ್ರೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮರೆ, ಇದುವರೆಗೆ ಇಂಡಿ ತಾಲೂಕಾ ಬೆನಕನಹಳ್ಳಿ ಗ್ರಾಮದ ಬಸವರಾಜ್ ಸಂಗಪ್ಪ ಅಂಜುಟಿಗೆ ಅವರೊಂದಿಗೆ ತೋಟಗಾರಿಕಾ ಬೆಳೆಗಳ ಅನುಭವ ಕುರಿತು ಸಂದರ್ಶನ ಕೇಳಿದ್ರೆ ಇವರನ್ನ ಸಂದರ್ಶಿಸಿದವರು ಶ್ರೀ ಬಿ ವಿ ಶ್ರೀಧರ್. ಈಗ ಕೇಳಿ ಮತ್ತೊಂದು ಕಾರ್ಯಕ್ರಮವನ್ನು. ಇದರಲ್ಲಿ ಚಡಿಚನ ತಾಲೂಕಾ ಹಾವಿನಾಳ ಗ್ರಾಮದ ಅಣ್ಣಾರಾಯ್ ಭೀಮಾಶಂಕರ್ ಹಸಿರನಾಳ್ ಅವರೊಂದಿಗೆ ಸಮಗ್ರ ಕೃಷಿ ಕುರಿತು ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಬಿ ವಿ ಶ್ರೀಧರ್. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ? ಫಿನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತರ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಮಣ್ಣಿನ ಮಗ ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಚಡ್ಚನ್ ತಾಲೂಕು ಹಾವಿನಾಳ ಗ್ರಾಮದ ಅಣ್ಣಾರಾಯ್ ಭೀಮಾಶಂಕರ್ ಶಿರನಾಳ್ ಅವರ ಹೊಲದಲ್ಲಿದ್ದೀವಿ. ಇವರು ಸುಮಾರು ವರ್ಷಗಳಿಂದ ಸಮಗ್ರ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವರನ್ನ ಮಾತಾಡಿಸಿ ಅವರ ಕೃಷಿ ಅನುಭವಗಳನ್ನ ನಾವು ಕೇಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಭೀಮಾಶಂಕರ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಈಗ ಈ ಒಂದು ಕೃಷಿನಲ್ಲಿ ನೀವು ಯಾವಾಗ ತೊಡಕೊಂಡ್ರಿ? 2005 ತೊಡ್ಕೊಂಡಿರಿ ಸರ್. ಪೈಲಾದ್ರೆ ನಮ್ಮ ಫಾದರ್ ಮಾಡ್ತೀರಿ, 2005 ನಾವು ಕೃಷಿ ಮಾಡ್ಲಿಕ್ಕೆ ಬಂದಿರ ಸರ್. ಈಗ ನಿಮ್ಮ ತಂದೆಯವರ ಕಾಲದಲ್ಲಿ ಕೃಷಿ ಹೇಗೆ ನಡೆಸ್ತಿದ್ರು, ಆಗ ಮಾಡ್ತಿದ್ದಂತ ಕೃಷಿಗೂ ನೀವು ಕೃಷಿ ಪ್ರಾರಂಭ ಮಾಡಿದ್ರಲ್ಲ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ? ಆವಾಗ ಸರ್ ಬಯಲು ಬೆಳೆ ನೀರಾವರಿ ಇದ್ದಿದ್ದಿಲ್ಲ, ಈಗ ನಾವು ಮಾಡತಕ್ಕ ನೀರಾವರಿ ರೀ, ಎಲ್ಲ ಡ್ರಿಪ್ ಮುಖಾಂತರ ದ್ರಾಕ್ಷಿ ಅದರಿ, ಕಬ್ಬು ಅದರಿ, ಮತ್ತು ಗೋವಿನ ಜೋಳ, ತೊಗರಿ, ನವಣಿ, ಸಿರಿಧಾನ್ಯಗಳು ಒಟ್ಟು ಬೆಳಿತೀರಿ ಸರ್. ಅವಾಗ ಏನು ಇದ್ದಿಲ್ಲ, ಫಕ್ತ ಜೋಳ, ಗೋಧಿ, ಕಡ್ಲಿ ಇಟ್ಟು ಬೆಳಿತೀವಿ ಸರ್. ಈಗೆಲ್ಲ ದ್ರಾಕ್ಷಿ ಮಾಡೋದ್ರಿಂದ ನಮಗೆ ಸುಧಾರಣೆ ಇದೆ ಸರ್. ಈಗ ನಿಮ್ಮ ತಂದೆಯವ್ರ ಕಾಲದಲ್ಲಿ ಏನೇನು ಬೆಳಿತಿದ್ರು? ಅವಾಗ ಬರೀ ಸರ್ ಜೋಳ, ಕಡ್ಲಿ, ಗೋಧಿ ರೀ, ಅದ್ರ ಬಿಟ್ಟು ಏನು ಬೆಳಿತಿಲ್ಲ ಸರ್. ನೀರಾವರಿ ಇದ್ದಿಲ್ಲ ರೀ, ಮಳೆ ಮುಖಾಂತರ ಬೆಳೀರಿ. ಅವಾಗ ಏನು ಮಳೆ ಆಶ್ರಿತೆ ಬೆಳೆಗಳು ರೀ, ನೀರಾವರಿ ಅನ್ನೋದಿದೆ ಇಲ್ಲ ರೀ, ಕಡೆ ಬಾಯಿ ಹೊಡೆದ್ರಿ, ಪೈಪ್ಲೈನ್ ಆ ಥರ ಕ್ಯಾನಲ್ ನೀರು ಬಂದಿರೋದ್ರಿಂದ ನಮ್ಗೆ ಅನುಕೂಲ ಇದೆ ರೀ ಸರ್. ಎಷ್ಟು ಎಕರೆ ಹೊಲ ಇತ್ತಾಗ? ಅವಾಗ ರೀ ಸರ್ ಅವಾಗಿದ್ರೆ ನಮ್ಮ ಹಿರಿಯರು ಹೊಲ ತೊಗೊಂಡ್ರಿ 44 ಎಕರೆ ರೀ. ಈಗ ಮುಂದೆ ನಾವು ಸುಧಾರಣೆ ಮಾಡ್ಕೋತ ಹೊಂಟಿದ್ದಾರೆ, ನಾವು ಥೋಡೆ ಜಮೀನು ತೊಗೊಂಡಿದ್ದೀವಿ ರೀ, ಸುಧಾರಣೆ ಮಾಡ್ಕೋತ ಹೊಂಟಿದ್ದಾರೆ. ಅವಾಗ ನೀರಾವರಿ ಇದ್ದೀರಿ ರೀ, ನೀರಾವರಿ ಜಾಸ್ತಿ ಆಗಿ ದ್ರಾಕ್ಷಿ ಹಚ್ಚಲು ನಮ್ಗೆ ಅನುಕೂಲ ಬೆಳಗಿದ್ರಿ ಸರ್. ಈಗ ದ್ರಾಕ್ಷಿ ಬೆಳೆ ಯಾವಾಗ ಆರಂಭ ಮಾಡಿದ್ರಿ? ನಾವು 2005 ದ್ರಾಕ್ಷಿ ಬೆಳೆ ಆರಂಭ ಸರ್, 18 ವರ್ಷ ಚಾಲು ಐತ್ರಿ ಸರ್, 18-19 ವರ್ಷ ಹಿಡಿದು ಹಂಗೆ ಮಾಡ್ಕೊತ ಬರ್ಬೇಕ್ರಿ. ಮುಂದೆ ಪೈಲಿ ಅಲ್ಲಿ 2 ಎಕರೆ ಮಾಡಿದ್ರಿ ಸರ್, ಹಂಗೆ ಅನುಭವ ಆದಂಗೆ ಹಂಗೆ ಥೀಕ್ ಅನ್ಸಕತ್ರಿ. ಹಂಗೆ ವರ್ಷ 2 ಎಕರೆ 4 ಎಕರೆ 2 ಎಕರೆ 4 ಎಕರೆ ಒಡಸ್ಕೊತ ಬಂದಿರಿ ಸರ್, 12-15 ಎಕರೆ ಆದ್ರಿ ಸರ್. ಈಗ ಒಟ್ಟು ಎಷ್ಟು ಕೃಷಿ ಭೂಮಿಯಲ್ಲಿ ದ್ರಾಕ್ಷಿ ಬೆಳಿತೀರಿ? ಈಗ 15 ಎಕರೆ ದ್ರಾಕ್ಷಿ ಬೆಳಿತೀರಿ ಸರ್, ಉಳಿದು ಕಬ್ಬು ಅದ್ರಿ, ಇಂದೇನಕ್ಕೆ ಮೆಕ್ಕೆಜೋಳ ಹಾಕಿದ್ದೇವ್ರಿ, ತೊಗರಿ ಅವ್ರಿ ಸರ್, ನವಣಿ ಅವ್ರಿ, ಎಲ್ಲ ಥರ ಬೆಳಿತಿದ್ದೀವ್ರಿ ಸರ್. ಈಗ ನೀವು ದ್ರಾಕ್ಷಿ ಬೆಳೆ ಆರಂಭ ಮಾಡಿದ್ರಿ, ಸೊ ಅದಾದ ನಂತರ ಏನೇನು ಬದಲಾವಣೆ ಆಗಿದೆ, ನಿಮ್ಮ ಆರ್ಥಿಕ ಸ್ಥಿತಿ ಹೆಂಗೆ ಬದಲಾವಣೆ ಆಗಿದೆ, ಇದರಿಂದ ಏನು ಅನುಕೂಲಗಳಾಗಿದೆ? ಈ ದ್ರಾಕ್ಷಿ ಹಸ್ತನಡ ಆರ್ಥಿಕ ಸ್ಥಿತಿ ಸರ್, ಅದು ದ್ರಾಕ್ಷಿ ಉತ್ಪನ್ನ ಜಾತ ಐತೆ ರೀ. ಈ ವರ್ಷ ರೇಟ್ ಕಡಿಮೆ ರೀ, 10-18-15 ವರ್ಷ ಅಂತೂ ರೇಟ್ ಚಲೋ ಸಿಕ್ಕದ್ರಿ. ಈಗ ಜರ ಹೈರಾಣ ರೀ, ಪೈಲ್ ರೇಟ್ ಚಲೋ ಸಿಕ್ಕದ್ರೆ ಅದರಿಂದ ನಾವು ಆರ್ಥಿಕ ಸ್ಥಿತಿ ಸುಧಾರಣೆ ಆಗಿದೆ ರೀ. ಪೈಲ್ ಏನು ಇದ್ದಿಲ್ಲ ರೀ, ಒಂದು ಸೈಕಲ್ ಮೋಟ್ರ್ ಸುದುಕ್ ಇದ್ದಿಲ್ಲ ಸರ್. ಈ ಏನು ಬೇಕೋ ಎಲ್ಲ ಸೈಕಲ್ ಮೋಟ್ರ್ ಗಾಡಿಗಳು ಎಲ್ಲ ಅವ್ರಿ ಸರ್. ದ್ರಾಕ್ಷಿ ಹಿಂದೆ ರೀ ನಾವು ಮುಂದಕ್ಕೆ ಒಂದು ಆರ್ಥಿಕ ಪರಿಸ್ಥಿತಿ ಒಳಗೆ ರೀ. ಈಗ ದ್ರಾಕ್ಷಿ ಎಷ್ಟು ಭೂಮಿನಲ್ಲಿ ಬೆಳಿತೀರಿ ಈಗ? ಈ ದ್ರಾಕ್ಷಿ ನಾವು 15 ಎಕರೆ ಸರ್ ದ್ರಾಕ್ಷಿ ಭೂಮಿ ಬೆಳಿತೀವಿ. ನಾವೆಲ್ಲ ಮಾರ್ಕೆಟ್ ಮಾಲ್ ಮಾಡಲು ಎಲ್ಲ ಬೇದನ್ ರೀ ಸರ್, ಎಲ್ಲ ಮನಿಕೆ ಮಾಡ್ತಿದ್ದೇವೆ ರೀ. ಮನಿಕೆ ಮಾಡಿ ಹೆಂಗಂದ್ರೆ ಅದು ರೇಟ ಕಡಿಮೆ ಇದ್ದಾಗ ಸ್ಟೋರೇಜಾಗ ಹಚ್ತೇವೆ ರೀ, ಯಾವಾಗ ರೇಟ್ ಬರ್ತದೆ ಆ ಟೈಮ್ದಾಗ ಮಾರ್ತೇವೆ ರೀ. ಹೀಗಾಗಿ ನಮಗೆ ಪ್ರಾಫಿಟ್ ಆಗ್ತದೆ ರೀ. ಈ ಮಾರ್ಕೆಟಿಂಗ್ ಮಾಲ್ ಅಂದ್ರೆ ಏನಾಗ್ತಾರೆ ಸರ್, ಮಾರ್ಕೆಟಿಂಗ್ ಮಾಲ್ ಯಾವಾಗ ಕಾಯಿ ಬರ್ತದೆ ಅವಾಗ ನಾವು ಮಾರಿಬಿಡ್ಬೇಕಾಗ್ತದೆ ಹೆಂಗಿದ್ದಂಗೆ ಇದ್ರು. ಇದಕ್ಕೆ ಒಟ್ಟು ಈ ಬೇದಾನೆ ಮಾಡ್ತೇವೆ ಸರ್, ನಮ್ಮ ಮಾರ್ಕೆಟಿಂಗ್ ಮಾಲ್ ಮಾಡಲ್ಲ ರೀ. ಈಗ ದ್ರಾಕ್ಷಿ ಬೆಳೆಗೆ ಈ ಸಾವಯವ ಪದ್ಧತಿ ಏನಾದ್ರು ಅನುಸರಿಸ್ತೀರಾ ಹೇಗೆ? ಸಾವಯವ 50% ಸಾವಯವ ರೀ, 50-75% 75% ಸಾವಯವ ಸರ್. ನಾವು ಒಟ್ಟ DAP ಯೂರಿಯಾ ಅಂತೂ ಈಗ 15 ವರ್ಷ ಅಂತೂ ಏನು ಒಂದು ಕಾಳು ಗೊತ್ತಿಲ್ಲ ರೀ ಸರ್. ನಮಗೆ ಸಾವಯವ ಮಾಡ್ತೇವೆ ರೀ. ಸಾವಯವ ಅಂದ್ರೆ ಏನ್ರಿ, ಇವು ಆಕಳು ಎಲ್ಲ ಬಯೋಜಸ್ಟ್ ಸೆಗಣ್ರಿ, ಗೋಮೂತ್ರ, ಅವು ಬೆಲ್ಲ, ಅವು ಏನು ನೆನೆಕ ಅಸ್ ಪ್ರಮಾಣ 7 ದಿವಸ ನೆನೆಕಿ ಬಿಡ್ತೇವೆ ಸರ್. ಅವೆಲ್ಲ ಸಾಮಗ್ರಿ ತಂದಿದ್ದೇವೆ ಟ್ರ್ಯಾಕ್ಟರ್ ಮ್ಯಾಗ ಬಿಡ್ಲಿಕ್ಕೆ ರೀ, ಎಲ್ಲ ಸಾಮಗ್ರಿ ತೊಗೊಂಬಂದಿದ್ದೇವೆ ಸರ್. ಅವು ಬೇರೆಷ್ಟೇ ಕಟ್ಟಿದ್ದೇವ್ರಿ, ಬೇರೆಷ್ಟು ಕಟ್ಟು ಬೇರೆದ 7 ದಿವಸ ನೆನೆಕಿ ಎಲ್ಲ ದನಗಳು ಅದಾವ ರೀ. ದನಗಳು ಒಟ್ಟು ಶೆಡ್ನು ಎಲ್ಲ ತೊಳೆದ್ರೆ ಮಾಡಿದ್ರೆ ಎಲ್ಲ ಬೇರೆಷ್ಟಿಗೆ ಬರ್ತದೆ ರೀ. ಬೇರೆಷ್ಟು ಮುಖಾಂತರ ಡ್ರಿಪ್ ಮುಖಾಂತರ ಒಂದು ಮೋಟ್ರ್ ಕೊಂಡ್ರೆ ಡ್ರಿಪ್ಪಿಗೂ ಬಿಡ್ತೇವೆ ಸರ್. ಎಷ್ಟು ದನಗಳಿದೆ? ದನಗಳು ಒಂದು 25 ದನ ಅದಾವ ಸರ್. ನಮ್ಮ 25 ದನಗಳವ್ರಿ, ಎಲ್ಲ ಕಟ್ಟಿ ದನವ್ರು ಮೈಲ್ಕಂತೂ ಬಿಡಲ್ಲ ಸರ್. ಎಲ್ಲ ಬಿಡೋದು ಶೆಡ್ ತೊಳೆದ್ರಿ ರೀ, ಎಲ್ಲ ಜವರಿ ದನಗಳು ರೀ, ಹೈಬ್ರಿಡ್ ಯಾವ ಇಲ್ಲ. ಯಾವ್ಯಾವ ದನಗಳು ಕಟ್ಟಿವ್ರಿ? ಈಗ ಆಕುಗಳು ಅದ್ರ ಸರ್, ಜವರಿ ಆಕುಗಳು, ಜವರಿ ಎಮ್ಗಳು ಅವ್ರಿ, ಅವು 2 ಥರ ಕಟ್ಕೊಂಡಿದ್ದಾವ್ರಿ, ಎತ್ತುಗಳು ಅವ್ರಿ, ಹೊರಿಕರುಗಳವ, ಒಟ್ಟು ಎಲ್ಲ ಜವರಿ ಸರ್. ಜವರಿ ಬಿಟ್ಟು ಯಾವ ಇಲ್ಲ. ನಮಗೆ ವರ್ಷ ಇಲ್ಲಾಂದ್ರೆ ಕಂಡ ಬಿಟ್ಟು ತಿಪ್ಪಿ ಗೊಬ್ಬರ ಬೇಕಾಗ್ತಿಲ್ಲ ಸರ್. ತಿಪ್ಪಿ ಗೊಬ್ಬರಕ್ಕೆಲ್ಲ ನಾವು ಅದರಿಂದ ಜರ ದನ ಹೆಚ್ಚು ಇಟ್ಕೊಂಡಿದ್ದೀವಿ ಸರ್. ವರ್ಷ ಇಲ್ಲಾಂದ್ರೆ ಗೊಬ್ಬರ ತೊಗೊಬೇಕು, ಇಟ್ಟು ಇಲ್ಲಾಂದ್ರೆ 2-3 ಲಾಖ ಗೊಬ್ಬರ ತೊಗೋತೇವ್ರಿ. ನಮ್ಮದು ಇಲ್ಲಾಂದ್ರೆ 30-40 ಟ್ರ್ಯಾಕ್ಟರ್ ಗೊಬ್ಬರ ಹೊಣ್ತಾರೆ ಒಂದು ವರ್ಷಿಗೆ ರೀ. ಅದರಿಂದ ನಮಗೆ ಸಾವಯವ ಹೆಚ್ಚದ ರೀ. ಅದರಿಂದ ರಾಸಾಯನಿಕ ಗೊಬ್ಬರ ಹತ್ತಲ್ಲ ಸರ್. ತಿಪ್ಪಿ ಗೊಬ್ಬರ ವರ್ಷನಾಗ ಒಮ್ಮೆ 2 ಸಲ ಹೋಗದೆ ಒಂದು ದ್ರಾಕ್ಷಿಗೆ ರೀ. ಅದರಿಂದ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ಲ ರೀ. ಈ ಔಷಧಿಗಳು ಹೇಗೆ? ಔಷಧಿ ಪೆಸ್ಟಿಸೈಡ್ ಮ್ಯಾಗ ಹೊಡಿಬೇಕು ಯಾತಾರೆ ಸರ್. ಏನಕ್ಕೆ ಅಂದ್ರೆ ಪ್ರಮಾಣ ವಾತಾವರಣ ಹ್ಯಾಂಗೆ ಬರ್ತಾನೆ ಮೂಮೆಂಟ್ ಗೊತ್ತಾಗಲ್ಲ ರೀ. ಆ ವಾತಾವರಣ ಪ್ರಕಾರ ನಾವು ಬೆನ್ ಹತ್ತಬೇಕಾಗ್ತಾರೆ. ವಾತಾವರಣ ಕ್ಲಿಯರ್ ಇತ್ತಂದ್ರೆ ಕಡಿಮೆ ಹತ್ತಾರೆ, ವಾತಾವರಣ ಮ್ಯಾಗೆ ಗೊತ್ತಾಗೋದು. ಪೆಸ್ಟಿಸೈಡ್ ಜಾರ ಹೊಡಿತೇವೆ ರೀ. ಈ ವರ್ಷ ಹೇಗಿದೆ? ಈ ವರ್ಷ ವಾತಾವರಣ ಇನ್ನು ಚಾಟ್ನಿ ಹೊಡೆದಪ್ಪಲೆ ಗೊತ್ತಾಗೋರು ಸರ್. ಈ ಚಾಟ್ನಿ ಅಕ್ಟೋಬರ್ದ ಚಾಲು ಆಗ್ತಾವ್ರಿ ದ್ರಾಕ್ಷಿ ಚಾಟ್ನಿಗಳು. ಇನ್ನು ಅಕ್ಟೋಬರ್ ಮುಂದೆ ವಾತಾವರಣ ಹೆಂಗೆ ಆಗ್ತದ, ಮಳೆಗಾಲ ಹೆಚ್ಚದಾಗ ಈ ಇಲಾಖೆ ನೋಡಿದ್ರೆ ವಾತಾವರಣ ಮಳೆಯರಿ, ಮಳೆ ಪ್ರಮಾಣ ಭಾಳ ಕಡಿಮೆ ಇದೆ ಸರ್. ಇನ್ನು ಮುಂದೆ ಏನಾಗ್ತದ ನೋಡ್ಬೇಕ್ರಿ ವಾತಾವರಣ ಇನ್ನು ಹೆಂಗೆ. ಈಗ ಕಬ್ಬನ್ನು ಬೆಳಿತಿದ್ದೀರಾ? ಕಬ್ಬನ್ನು ಬೆಳಿತಿದ್ದೀರಿ. ಕಬ್ಬನ್ನು 8 ಎಕರೆ ಕಬ್ಬ ಸರ್. ಕಬ್ಬನ್ನು ಬೆಳಿತಿದ್ದೀವಿ. ಈಗ ಕಬ್ಬು ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಹೇಗಿದೆ? ನೀರಿನ ವ್ಯವಸ್ಥೆ ಸರ್, ಒಂದು 200-200 ಹೊಂಡ ಅದ್ರಿ, ಒಂದು 300-300 ಹೊಂಡ ಅದ್ರಿ. ಅವು ಎರಡು ಹೊಂಡಗಳು ಏನ್ ಮಾಡ್ತಾರೆ, ಕೆನಲ್ ನೀರು ಬಂದಾಕ ಎರಡು ತುಂಬ ಇಟ್ಕೋತಾರೆ ಸರ್. ಮಳಿ ಯಾವ ಪ್ರಮಾಣದ ಮಳಿ ಕಡಿಮೆ ಕಂಬಿ ಇರ್ತಾವ ನೀರು, ಆ ಪ್ರಮಾಣ ಆಳಾಗ ಬಿಟ್ಕೋತ ನಿಂದಿರ್ತಾರೆ. ಪೈಲ್ ಬಾಯಿ ಅದಾವ ಸರ್, 3 ಬಾಯಿ ಅದಾವ್ರಿ. ಬಾಯಿ ನೀರು ಬಿಡ್ತಾವ್ರಿ, ಯಾವಾಗ ಅವಶ್ಯ ಕಮ್ಮಿ ನೀರು ಬಿಡ್ತಾವ ಅವಾಗ ಹೊಂಡೆ ನೀರು ಉಪಯೋಗ ಮಾಡ್ಕೋತಾರೆ. 3 ತಿಂಗಳು ಕಡಿಮೆ ನೀರು ಬಿಡ್ತಾವ್ರಿ ಸರ್ ನೀರು. 3 ತಿಂಗಳು ಎರಡು ಹೊಂಡೆ ನೀರು ಯೂಸ್ ಮಾಡ್ಕೋತಾರೆ. ಇಷ್ಟು ನೀರು ಸಾಕಾಗತ್ತಾ? ಇಷ್ಟು ನೀರು ಸಾಕಾಗ್ತಾರೆ ಸರ್. ಕಮ್ಮಿ 300-300 ಹೊಂಡ ಅಂದ್ರೆ ಕಮ್ಮಿ ಕಮ್ಮಿ ಒಂದು 10 ಎಕರೆ ಸಂಬಳಿಸ್ತಾರೆ ಸರ್. 200-200 ಹೊಂಡ ಅದೊಂದು 8 ಎಕರೆ ಸಂಬಳಿಸ್ತಾರೆ. ಮತ್ತು ಬಾಯಿ ಅದಾವ್ರಿ ಸರ್, 3 ಬಾಯಿ ಅದಾವ್ರಿ. ಅಕ್ಕಪಕ್ಕ ಕ್ಯಾನಲ್ ಇದೆಯಾ? ಹಂಗೆ ಹಾಂ, ಕ್ಯಾನಲ್ ಅದಾರ ಸರ್, ಅಕ್ಕಪಕ್ಕ ಕ್ಯಾನಲ್ ಅದಾರ. ನಮ್ಮ ಹೊಲ ತೆಲಗುಂಬಿಗೆ ಕ್ಯಾನಲ್ ಇದಾರೆ. ಸೊ ಅದರಿಂದ ನೀರು ಬಳಸ್ಕೋತೀರ? ಹಾಂ, ಅದರಿಂದ ನೀರು ಪಂಪ್ ಕುಂಡಿಸ್ತೀರಿ ಸರ್. ಪಂಪಿನ ಮುಖಾಂತರ ನೀರು ಹೊಣೆ ತುಂಬ್ಕೋತಾರೆ. ಹೊಣೆ ತುಂಬಿಕೊಂಡು ಮಳೆಗಾಲ ತುಂಬಿಕೊಂಡು ಅಂದ್ರೆ ಬೇಸಿಗೆ ಯೂಸ್ ಆಗಿಬಿಡ್ತಾರೆ ಸರ್. ಈಗ ಕಬ್ಬು ಎಷ್ಟು ವರ್ಷದಿಂದ ಬೆಳಿತೀರಿ? ಕಬ್ಬು ಸುಮಾರು 20 ವರ್ಷ 25 ವರ್ಷದಿಂದ ಕಬ್ಬು ಬೆಳಿತಿದ್ದೇವ್ರಿ. ಈಗ ಅಲ್ಲಿ ಕಡೆ ಜರ ಕಬ್ಬು ಕಡಿಮೆ ಮಾಡಿದೇವ್ರಿ, ಯಾಕಂದ್ರೆ ದ್ರಾಕ್ಷಿ ಹಚ್ಚಿದೇವ್ರಿ. ದ್ರಾಕ್ಷಿ ಕಮ್ಮಿ ಮಾಡಿ ಮತ್ತೆ 2-3 ವರ್ಷ ಆಯ್ತು ಕಬ್ಬು ಜರ ಜಾಸ್ತಿ ಮಾಡಿರ್ತೀರಿ ಸರ್. ಈ ಕಬ್ಬಿನ ಇಳುವರಿ ಹೆಂಗಿದೆ? ಕಬ್ಬಿನ ಇಳುವರಿ ಸಲ ಚಲೋ ಬೀಳ್ಬೇಕ್ರಿ ಸರ್, ಯಾಕಂದ್ರೆ ನಮ್ಮಲ್ಲೆಲ್ಲ ಲಾಗಣವ್ರಿ. 70 ಟನ್ ಎವರೇಜ್ ಬೀಳ್ಬೇಕ್ರಿ, ಏನು ಮಳೆ ಇಲ್ಲರಿ. ಮಳೆ ಇದ್ರೆ 80-90 ಟನ್ ಬೀಳಲ್ಲ, ಯಾಕಂದ್ರೆ ನಮ್ಮೆಲ್ಲ 6 ಫುಟ್ ಸರಿಯವ್ರಿ ಸರ್. ಸಾಲಿನ ಸಾಲಿನ ಅಂತಾರೆ 6 ಫುಟ್ ಅವ್ರಿ. ಎಲ್ಲ ಟ್ರಾಕ್ಟರ್ ರಾಬ್ ಮಾಡ್ತೇವ್ರಿ, ಟ್ರಾಕ್ಟರ್ ಮುಖಾಂತರ ಕಬ್ಬನು ಚಲೋ ಅದ್ರಿ ಸರ್. ಈ ಸದ್ಯ ಮಳೆ ಇಲ್ಲಂದ್ರೆ ಒಂದು 60-70 ಟನ್ ಬೀಳ್ಬೇಕು ಇನ್ನೆದ್ರ ಅದ್ರಿ ಸರ್. ನಮ್ಮ ಕಳೆದ ಬಾರಿ ಹೇಗಿತ್ತು? ಕಳೆದ ಬಾರಿ ಜರ ಕಬ್ಬ ಇದೇ ಸರ ತೆಗೆದೇವ್ರಿ ಸರ್, 2-3 ವರ್ಷ ಕಬ್ಬು ಇದ್ದಿಲ್ಲ, ಇದೇ ಸಲ ಹಚ್ಚಿದೇವ್ರಿ. ಈ ಸಲ ಚಲೋ ಅವ್ರಿ. ಪೈಲ್ ಹಿಂದಾದ್ರೆ 50 ಟನ್ ಬಿದ್ದವ್ರಿ, ಈ ಸಲ ಅಗಲ ಹೆಚ್ಚು ಮಾಡಿದವ್ರಿ, 6 ಫುಟ್ ಮಾಡಿದವ್ರಿ ಸಾಲಿನ ಸಾಲಿಗೆ. ಸೊ ಇದರಿಂದ ಏನು ಅನುಕೂಲ ಆಗುತ್ತೆ? ಈಗ 6 ಫುಟ್ ಸರಿ ಮಾಡೋದ್ರಿಂದ ಲೇಬರ್ ಕಮ್ಮಿ ಹತ್ತಾರ ಸರ್, ಯಾಕಂದ್ರೆ ಎಲ್ಲ ಟ್ರಾಕ್ಟರ್ ಮುಖಾಂತರ ರಾಬ್ ಮಾಡ್ತೇವ್ರಿ. ಕಸ ತೆಗೆದು ಹತ್ತಲ್ರಿ, ಒಮ್ಮೆ 2 ಸಲ ತೆಗೆದ ಕಳಸ ಐತೆ. ಸಣ್ಣ ಟ್ರಾಕ್ಟರ್ ಹರ್ಕೋತ್ ಕೂತಿ ಅಂದ್ರೆ ಲೇಬರ್ ಕಮ್ಮಿ ಆಗ್ತಾರೆ. ಎಷ್ಟು ಅಂತರ ಜಾಸ್ತಿ ಮಾಡ್ತೇವ್ರಿ ಸರ್, ಅಷ್ಟು ನಮ್ಗೆ ಲಾಗೋಡ್ ಕಡಿಮೆ ಬರ್ತಾರೆ. ಇಳುವರಿ ಏನು ವ್ಯತ್ಯಾಸ ಆಗಲ್ವಾ? ಇಳುವರಿ ಜಾಸ್ತಿ ಆಗ್ತಾರೆ ಸರ್. ಅಡ್ಡಗಳು ಜಾಸ್ತಿ ಆದಂಗೆ ಗಾಡಿ ಹೆಚ್ಚು ಹೊಡಿತಾರೆ. ಗಾಳಿ ಸೂರ್ಯನ ಬೆಳಕ ಗಾಳಿ ಪುರವಣ ಆಡ್ತಾರೆ, ಅದರಿಂದ ಗಾಡಿ ಹೆಚ್ಚು ಹೊಡಿತಾರೆ. ಗಾಡಿ ಹೆಚ್ಚು ಹೊಡಿತಾರೆ, ಆಟೋಮೆಟಿಕ್ ಇಳುವರಿ ಸೇಮ್ ಬರ್ತಾರೆ ಸರ್. ಇಳುವರಿ ಏನು ಪ್ರಾಬ್ಲಮ್ ಆಗಲ್ಲ. ಈಗ ದ್ರಾಕ್ಷಿ ಕಬ್ಬಲ್ದ ಬೇರೆ ಏನು ಬೆಳಿತೀರಿ? ಈ ಬೆಳೆ ಸರ ಗೋವಿನ ಜೋಳ ಅದ್ರಿ ಸರ್. ಗೋವಿನ ಜೋಳ ಇಲ್ಲಾಂದ್ರೆ ಒಂದು 10 ಎಕರೆ ಗೋವಿನ ಜೋಳ ಅದ್ರಿ. ಅಂದ ಒಂದು 8 ಎಕರೆ ತೊಗರಿ ಅದ್ರಿ ಸರ್. ಅಂದ ಒಂದು 2-3 ಎಕರೆ ಸಿರಿಧಾನ್ಯ ನವಣೆ ಹಾಕಿದೀರಿ ಸರ್. ಈ ತೊಗರಿ ಬೆಳೆ ಬೆಳಿತಿದ್ದೀರಲ್ಲ, ಸೊ ಅದರ ಇದು ಹೇಗಿದೆ? ತೊಗರಿ ಸಲ ಸರ ಮಳೆ ಜರ ಲೇಟ್ ಮಾಡೈತ್ರಿ. ಮಳೆ ಲೇಟ್ ಮಾಡಾಗೋದ್ರಿಂದ ಜರ ಹಿಂಗ್ ಆಗ್ಯವ್ರಿ ಸರ್. ಹಿಂಟ್ ಆಗೋದ್ರಿಂದ ಸಲ ಜರ ಪ್ರಮಾಣ ಇಳುವರಿ ಕಮ್ಮಿ ಆಗ್ಬೇಕು ಅಂತ ಹಿಂಗಾದ್ರಿ. ಹೋದ ಸಲ 1 ಎಕರೆ ಕಮ್ಮಿತಿ ಇಲ್ಲಾಂದ್ರೆ 20 ಕಟ್ ಆಗ್ಯಾರ ಸರ್. ಈ ಸಲ ಅಷ್ಟು ಇಳುವರಿ ಬೀಳಲ್ಲ ಸರ್, ಯಾಕಂದ್ರೆ ರೋಣಿ ಮಳೆಯಿಂದ ಮುಂಗ್ಟು ಬಿತ್ತಿದೆ ಅಂದ್ರೆ ಸರ ಇಳುವರಿ ಜಾಸ್ತಿ ಬರ್ತಾರೆ. ಈ ಸಲ ಫಸಲ ಲೇಟ್ ಆಗ್ಯಾರ ಸರ್ ಬಿತ್ತಿ. ಮಳೆನೇ ಆಗಲಿಲ್ಲ ಸರ್, ಮಳೆ ಆಗೋದ್ರಿಂದ ಜರ ಇಳುವರಿ ಕುಂಠಿತ ಆಗ್ತಾರೆ. ಈ ಬಾರಿ ತೊಗರಿ ಬೆಳೆಗೆ ಕೀಟ ಸಮಸ್ಯೆ ಆಗಿತ್ತು ಹಲವಾರು ಕಡೆ, ಈಗ ನಿಮ್ಮ ಒಂದು ಹೊಲದಲ್ಲಿ ಹೇಗಿದೆ? ಈ ಸದ್ದ ಕೀಟ ಸಮಸ್ಯೆ ಏನಿಲ್ಲ ಸರ್. ಕೀಟ ಸಮಟೆ ಯಾಕಂದ್ರೆ ಬೆಳೆನೇ ಹಿಂಗಟಾಗಿವ್ರಿ ಸರ್. ಈ ಸದ್ದು ಕೀಟ ಸಮಸ್ಯೆ ಏನಿಲ್ಲರಿ. ಇದರಲ್ಲಿ ನೀವು ಎಷ್ಟು ತೆಗಿತೀರಾ ಹಾರ್ವೆಸ್ಟ್ ಮಾಡಿ? ತೊಗರಿಯಲ್ಲಿ ಸರ್ ಹೈಯೆಸ್ಟ್ ಎಕರೆಗೆ ನಾವು 15-20 ಕಟ್ಟ ತೆಗೆದಿವ್ರಿ, ಅದಕ್ಕೆ ಹೆಚ್ಚಾಗಿಲ್ಲ ಸರ್. ನೀರಾವರಿ ಮುಖಾಂತರ ಹೆಚ್ಚು ತೆಗೆದಿವ್ರಿ. ಬೈಲ್ ಆಸರಿತ ಎಕರೆಗೆ 1-10 ಎಕರೆಗೆ 10 ಕಟ್ಟ ಬೀಳ್ತಾರೆ. ನೀರಾವರಿ ಇದಾದ್ರೆ ಜರ ಜಾಸ್ತಿ ಬೀಳ್ತಾರೆ ಸರ್. ತೊಗರಿ ಅಲ್ಲದೆ ಬೇರೆ ಏನು ಬೆಳಿತೀರಿ? ತೊಗರಿ ಅಲ್ಲದೆ ಅದೇ ಸರ್ ಗೋವಿನ ಜೋಳ. ಗೋವಿನ ಜೋಳ ಚಲೋ ಬೀಳುತ್ತಾರೆ. ಗೋವಿನ ಜೋಳ ಏನು ಇಲ್ಲ ಅಂದ್ರೆ ಯಾಕೆ ಒಂದು ಪಾಕೆಟ್ಗೆ ಒಂದು 30 ಕಟ್ಟ ಆರಾಮ, ಮಿನಿಮಮ್ 30-35 ಕಟ್ಟ ಆಗ್ಬೇಕ್ರಿ ಸಲ. ಇವೆಲ್ಲ ಬೆಳೆಯೋದಕ್ಕೆ ಆಧುನಿಕ ಕೃಷಿ ಕ್ರಮಗಳು ಏನೇನು ಬಳಸ್ತೀರ? ಅದನ್ನು ಕೃಷಿ ಕ್ರಮಗಳು ಎಲ್ಲ ಎಡಿ ಮುಖಾಂತರ ಸರ್. ಡಿಬ್ಬಿ ಎಲ್ಲ ಟ್ರಾಕ್ಟರ್ ಮುಖಾಂತರ ಬಿತ್ತದ್ರಿ. ಬಿತ್ತಿ ಎಡಿ ಎತ್ತಗಳು ಅದಾರ, ಎತ್ತಗಳ ಮುಖಾಂತರ ಎಡಿ ಡಿಬ್ಬಿ ಮಾಡ್ತೇವ್ರಿ. ಅಂದ್ರೆ ಎಡಿ ಡಿಬ್ಬಿ ಆದ್ರೆ ಏನಾಗ್ತಾರೆ ಸರ್, ಲಾಗೋಡಿ ಲೇಬರ್ ಸಮಸ್ಯೆ ಕಮ್ಮಿ ಹತ್ತಾರೆ, ಕಸ ತೆಗೆಯೋದು ಕಮ್ಮಿ ಹತ್ತಾರೆ ಕಳೆಗಳು. ಹಿಂಗಾಗಿ ನಾವು ಒಕ್ಕಲ್ತನ ಇದ್ರಿಂದ ಭಾಳ ಅನುಕೂಲ ಅದ ಸರ್. ಒಕ್ಕಲ್ತನ ಇದ್ದಿಲ್ಲ ಅಂದ್ರೆ ಎಲ್ಲ ಲೇಬರ್ ಮಗರ್ ಸಮಸ್ಯೆ ಭಾಳ ಆಗ್ತಾರೆ ಸರ್. ಲೇಬರ್ ಪೇಮೆಂಟ್ ಜಾಸ್ತಿ ಅದರಿ. ಇದ್ರ ನಡುವೆ ಏನೇನು ಬೆಳಿತೀರಾ? ತರಕಾರಿ ಏನಾದ್ರು ಬೆಳಿತೀರಾ? ತರಕಾರಿ ಏನಿಲ್ಲ ಸರ್. ತರಕಾರಿ ನಾವು ಮಾರ್ಕೆಟಿಂಗ್ ದೂರ ಆಗ್ತಾಯಿಲ್ಲ ಸರ್. ಸಿಟಿ ಲೆವೆಲ್ ಮಣಿಪುರದಾಗ ತರಕಾರಿ ಎಲ್ಲ ಥರ ಮಾಡ್ಕೋತೇವ್ರಿ ನಾವು. ಹೀರಿಕಾಯಿ ಮಾಡ್ತೇವ್ರಿ, ಚಳುಕಾಯಿ, ಬೆಂಡಿ, ಸೋಂತಿ, ಮೆಣಸಿನ ಗಿಡ, ಈ ಎಲ್ಲ ಥರ ಮಾಡ್ಕೋತೇವ್ರಿ. ಮಣಿಪುರದಾಗ ಏನು ಹತ್ತೋ ಎಲ್ಲ ಮಾಡ್ಕೋತೇವ್ರಿ. ಈಗ ದ್ರಾಕ್ಷಿ ಬೆಳಿತಿರಲ್ಲ, ಅದನ್ನೆಲ್ಲ ಏನು ಮಾಡ್ತೀರಾ? ಆ್ಯಕ್ಚುಲಿ ದ್ರಾಕ್ಷಿ ಎಲ್ಲ ಮನುಕಿ ಮಾಡ್ತೇವ್ರಿ ಸರ್. ಮನುಕಿ ಮಾಡಿ ಎಲ್ಲ ಇಲ್ಲೇ ರೆಡಿ ಮಾಡ್ಕೋತೇವ್ರಿ. ಎಲ್ಲ ಶೆಡ್ ಅದಾವ್ರಿ. ಶೆಡ್ನಾಗ ಡಿಪ್ಪಿಂಗ್ ಮಾಡಿ ಶೆಡ್ನಾಗ ಹಾಕ್ರಿ, ಒಂದು 10-12 ದಿವ್ಸಕ್ಕೆ ಬರ್ತದ್ರಿ. ಐದು ನೆಟ್ಟಿಂಗ್ ಮಾಡಿ, ಐದು ಬಾಕ್ಸ್ ಮಾಡಿ, ಐದು ಮಾರ್ಕೆಟಿಗೆ ಬಿಜಾಪುರ, ಸಾಂಗ್ಲಿ ಕಳಿಸ್ತೇವ್ರಿ. ರೇಟ್ ಇತ್ತಂದ್ರೆ ಅವಾಗ ಮಾರ್ತೇವ್ರಿ ಸರ್. ರೇಟ್ ಇದ್ದಿಲ್ಲ ಅಂದ್ರೆ ನಮಗೆ ರೇಟ್ ಯಾವಾಗ ಬರ್ತದೆ ಕೋಲ್ಡ್ ಸ್ಟೋರಾಗ ಕಳಿಸ್ತೇವ್ರಿ. ಯಾವಾಗ ರೇಟ್ ಬರ್ತದೆ ಅವಾಗ ಮಾರ್ತೇವ್ರಿ. ಎಷ್ಟು ಮನುಕ ಮಾಡ್ಯಾರ ಈ ಸಲ? 40 ಟನ್ ಆಗಿದ್ರಿ ಸರ್. ನಮ್ಮದು 8 ಎಕರೆ ಐತ್ರಿ. 8 ಎಕರೆಗೆ 40 ಟನ್ ಆಗಿದ್ರಿ. ಈ ಸಲ ಮತ್ತೆ ಹೊಸ ಲಾಗಣ ಅವ್ರಿ, ಈ ಸಲ ನೋಡ್ಬೇಕ್ರಿ ಸರ್ ಮಳಿ ಹೆಚ್ಚಕಮ್ಮ ಏನ್ ಹೆಂಗ ಹೆಂಗ ಆತ ಏನು. ಹೋದ ಸಲ 40 ಟನ್, ಒಂದು ಎಕರೆ 5 ಟನ್ ಬಿದ್ದಾರೆ ಸರ್. ಹೋದ ಸಲ ಎಕರೆಗೆ 5 ಟನ್ ಬಿದ್ದಿದ್ಯಾ, ನಿಮ್ಗೆ ಇದು ಹೆಂಗ್ ಸಿಕ್ತದೆ ದರ? ದರ ಈ ಸಲ ರೇಟ್ ಕಡಿಮೆ ಇತ್ತು ಸರ್, ಕಡಿಮೆ ಇದ್ರು 170 ರೂಪಾಯಿ ಮಾರಿದ್ರು ಸರ್ ಈ ಸಲ ಕಡಿಮೆ. ಹೋದ ವರ್ಷ 225 230 ತನಕ ಮಾರಿದ್ರು ಸರ್, ಈ ವರ್ಷ 180 ತನಕ ಹೈಯೆಸ್ಟ್ ಮಾರಿದ್ರು. ಈ ದರ ಇಳಿಕೆ ಏನಕ್ಕೆ ಆಯ್ತು? ದರ ಇಳಿಕೆ ಅಂದ್ರೆ ಇಳುವರಿ ಜಾಸ್ತಿ ಆಯ್ತು ಸರ್. ಅಂದ್ರೆ ಏನು ಪೈಲ್ ನಮ್ಮೂರಲ್ಲಿ ಹೇಳ್ರಿ, ಪೈಲ್ 6 ಜನ ದ್ರಾಕ್ಷಿ ಐತೆ ಸರ್. ಈ ಕಮ್ಮಿ ಆಳಾಗ ಏಟ್ರಿ ಸರ್, ಒಂದು 20 ಎಕರೆ ದ್ರಾಕ್ಷಿ ಇತ್ತು, ಈಗ 400 ಎಕರೆಗೆ ಬಂದಾರೆ ನಮ್ಮೂರ. ಹಿಂಗಾಗಿ ಎಲ್ಲರ ದ್ರಾಕ್ಷಿ ಹೆಚ್ಚಾಗಿ ಹೋದ ಸಲ ಅಂತ ಇಳುವರಿ ಎಲ್ಲರೂ ಫುಲ್ ಬಂದಾರ ಸರ್. ನಾ 3 ಟನ್ ಹಿಡ್ಕೊಂಡು 6 ಟನ್ ತಕ್ಕ ಇಳುವರಿ ಬಂದವ. ಹಿಂಗಾಗಿ ಮಾರ್ಕೆಟ್ ಮಾಲ್ ಭಾಳ ಉಂಡನ್, ರೇಟ್ ಜರ ಕಡಿಮೆ ಸರ್ ಈ ಸರ. ಈಗ ಅಣ್ಣಾರಾಯ್ ಅವರೇ, ಈಗ ನೀವು ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ, ಅಂದ್ರೆ ಕಬ್ಬು ಬೆಳಿತಿದ್ದೀರಾ, ದ್ರಾಕ್ಷಿ ಬೆಳಿತಿದ್ದೀರಾ, ಇನ್ನ ಹಲವಾರು ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಇವೆಲ್ಲ ಕೃಷಿ ಚಟುವಟಿಕೆ ಮಾಡ್ಲಿಕ್ಕೆ ನೀವು ಏನಾದರೂ ತರಬೇತಿ ತಗೊಂಡಿದ್ದೀರಾ ಹೇಗೆ? ತರಬೇತಿ ಆತ್ಮ ಇಲ್ಲಾಗಿನ ತರಬೇತಿ ತಗೊಂಡ್ರಿ ಸರ್. ನಮ್ಮ ಪಟ್ಟಣ ಶೆಟ್ಟಿ ಸರ್ ತರಹಾರ್ರಿ ಅಧ್ಯಕ್ಷರು, ಅವ್ರ ಕಡೆ ಎಲ್ಲ ಥರ ತರಬೇತಿ ತೊಗೊಂಡಿದ್ದೇವೆ. ದ್ರಾಕ್ಷಿ ಬದ್ದಲ, ಸಿರಿಧಾನ್ಯಗಳು ಬದ್ದಲ, ಎಲ್ಲ ಥರ ತರಬೇತಿ ತೊಗೊಂಡಿದ್ದೇವೆ ರೀ. ಅವರು ವಾರಕ್ಕೊಂದು ಜೂಮ್ ಮೀಟಿಂಗ್ ತೊಗೋತಾರೆ ಸರ್, ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳ ಕಡೆ ಜೂಮ್ ಮೀಟಿಂಗ್ ತೊಗೋತಾರೆ, ಅದ್ರ ಪ್ರಕಾರ ಮಾಹಿತಿ ತೊಗೊಂಡು ಮಾಡ್ತೇವೆ ಸರ್. ಏನೇನು ತರಬೇತಿ ಸಿಗುತ್ತೆ ನಿಮ್ಗಲ್ಲಿ? ತರಬೇತಿ ದ್ರಾಕ್ಷಿ ಬದ್ದಲ್ ತರಬೇತಿ ಹೇಳ್ತಾರೆ ಸರ್, ಮೆಣಸಿನಿಂಡು ಬದ್ದಲ್ ಹೇಳ್ತಾರೆ ರೀ, ಗೋವಿನಜೋಳ ಬದ್ದಲ್ ಹೇಳ್ತಾರೆ ರೀ, ಎ ಟು ಝಡ್ ಏನು ಬೇಕೋ ಅದು ಎಲ್ಲ ಥರ ತರಬೇತಿ ಹೇಳ್ತಾರೆ. ವಾರಕ್ಕೊಂದು ಕಂಪಲ್ಸರಿ ತೊಗೋತಾರೆ ರೀ, ಎಲ್ಲ ಥರ ತರಬೇತಿ ಹೇಳ್ತಾರೆ. ಈಗ ಆ ತರಬೇತಿಯಿಂದ ನಿಮ್ಗೇನಾದ್ರು ಉಪಯೋಗ ಆಗಿದೆಯಾ? ಭಾಳ ಆಗಿದೆ ಸರ್, ಆ ತರಬೇತಿಯಿಂದ ನಮ್ಗೆ ಇಳುವರಿ ಜಾಸ್ತಿ ಆಗಿದೆ ರೀ. ಉಪಯೋಗ ಭಾಳ ಆಗಿದೆ ತರಬೇತಿಯಿಂದ. ಟೈಮ್ ಟು ಟೈಮ್ ಮಾಡ್ತೇವೆ ರೀ ಸರ್, ಟೈಮ್ ಟು ಟೈಮ್ ಮಾಡೋದ್ರಿಂದ ತರಬೇತಿ ತೊಗೊಂಡು ಅದರಿಂದ ಉತ್ಪನ್ನ ಹೆಚ್ಚಾಗಿದೆ ಸರ್. ಈಗ ಒಂದು ಉದಾಹರಣೆ ಕೊಡಬೇಕಾದ್ರೆ, ಈಗ ದ್ರಾಕ್ಷಿ ಬೆಳೆ, ಸೊ ಅದಕ್ಕೆ ನಿಮಗೆ ಹೇಗೆ ಅನುಕೂಲ ಆಗಿದೆ? ದ್ರಾಕ್ಷಿ ಬೆಳೆಯಿರಿ ಸರ್, ಅಂದ್ರೆ ಟೈಮ್ ಟು ಟೈಮ್ ಮಾಡೋದ್ರಿಂದ ಒಂದು ಎಕರೆಗೆ ಮ್ಯಾಕ್ಸಿಮಮ್ ಏನು ಬೆಳೆದಿಲ್ಲ ಅಂದ್ರೂ ನಾವು 5 ಟನ್ ಅಂತೂ ಬೆಳೆದಿರಿ ಸರ್. ಅವು ಯಾವ ಪ್ರಕಾರ ಕಡ್ಡಿ ತಯಾರು ಮಾಡ್ಕೋಬೇಕು, ಯಾವ ಪ್ರಕಾರ ಎಷ್ಟು ಚಟ್ನಿ ಹೊಡಿಬೇಕು, ಎಷ್ಟು ಕಣ್ಣಿಟ್ಟು ಹೊಡಿಬೇಕು ಚಟ್ನಿ, ಆ ಪ್ರಕಾರ ನಮ್ಗೆ ಆತ್ಮ ಇಲಾಖ ಎಲ್ಲ ಮಾಹಿತಿ ಕೊಡ್ತಾರೆ ಸರ್. ಅದ್ರ ಪ್ರಕಾರ ಮಾಡಿದ್ದೀವಿ ರೀ, ಇಳುವರಿ ಚಲೋ ಬಂದಾರೆ ಸರ್. ನೋಡಿ ಈ ಸಲ ನಮ್ಗೆ ಹೋದಾಗ ಎಕರೆಗೆ 5.5 ಟನ್ ತಗ ಬಿದ್ದಾರೆ ಸರ್ ಇಳುವರಿ. ಒಂದು ಎಕರೆ ಮನಿಕೆ ಮಾಡ್ತೇವ್ರಿ, ಎಲ್ಲ ಮಾರ್ಕೆಟಿಂಗ್ ಮಾಲಲ್ಲಿ ಎಲ್ಲ ಮನಿಕೆ ಮಾಡ್ತೇವ್ರಿ. ಈಗ ಹಿಂದೆ ತರಬೇತಿ ಇರಲಿಲ್ಲ ಕೃಷಿ ಪ್ರಾರಂಭ ಮಾಡಿದಾಗ, ಅವಾಗ ಹೇಗಿತ್ತು, ಇವಾಗ ಹೇಗಿದೆ? ಅವಾಗ ಇಳುವರಿ ಕಡಿಮೆ ಆಗ್ತಿತ್ತು ಸರ್, ಇಷ್ಟು ತಂತ್ರಜ್ಞಾನ ಮುಂದುವರೆದಿಲ್ಲ ಆಳ. ಈಗ ಎಲ್ಲ ಥರ ತಂತ್ರಜ್ಞಾನ ಮುಂದುವರೆದ್ರಿ, ಎಲ್ಲ ಥರ ಮಾಹಿತಿ ಕೊಡೋರು ಹಾರಿ, ಮಾಹಿತಿ ಕೊಡೋದ್ರಿಂದ ಆನ್ಲೈನ್ ಜೂಮ್ ಮೀಟಿಂಗ್ ತೊಗೋತಾರೆ, ಇದರಿಂದ ನಮ್ಗೆ ಉತ್ಪನ್ನ ಜಾಸ್ತಿ ಅನ್ಸಿದ್ರಿ. ಈಗ ನೀವು ಸಾಕಷ್ಟು ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ತಗೊಂಡಿದ್ದೀರಾ, ಯಾವ ಯಾವ ಪ್ರಶಸ್ತಿ ಬಂದಿದೆ ನಿಮಗೆ? ಪೈಲೇದಾಗಿ ತಾಲೂಕು ಮಟ್ಟಕ್ಕೆ ತೊಗೊಂಡಿದ್ದಾರೆ ಸರ್, ಯಾಕಂದ್ರೆ ನಮ್ಮ ದನಗಳು ಭಾಳ ಅವ್ರಿ, ಎಲ್ಲ ಥರ ಸಾವಯವ ಮಾಡ್ತೇವೆ ರೀ. ಸಾವಯವದಿಂದ ಆತ್ಮ ಇಲಾಖೆದಿಂದ ನಮ್ಮ ತಾಲೂಕು ಮಟ್ಟ ತೊಗೊಂಡ್ರಿ ಸರ್. 2018-19 ರೀ, 2021 ಜಿಲ್ಲಾ ಮಟ್ಟದ ಪ್ರಶಸ್ತಿ ತೊಗೊಂಡಿದ್ದೀವಿ ಸರ್. ಎಲ್ಲ ಸಾವಯವ ಹೆಚ್ಚು ವಾಪರಿಸ್ತೀವಿ, ಅಂದ್ರೆ ನಾವು ರಾಸಾಯನಿಕ ಹೆಚ್ಚು ವಾಪರಿಸಲ್ಲ ರೀ. ಎಲ್ಲ ಥರ ಸಾವಯವ ಮಾಡ್ತೇವ್ರಿ, ಸಗಣಿ, ಗೋಮೂತ್ರ, ಕಡ್ಲಿಬಳ ಹಿಟ್ಟ, ಬೆಲ್ಲ, ಈ ಥರ ಎಲ್ಲಕ್ಕೆ ಎಲ್ಲ ನೆನೆಕಿ 7 ದಿವಸ ಇಡ್ತೇವ್ರಿ. ಎಳಕ್ಕೆ ಇಟ್ಟು ಎಲ್ಲ ಬೆಳೆ ಮುಖಾಂತರ ಡ್ರಿಪ್ ಮುಖಾಂತರ ಕುಡಿತೇವ್ರಿ, ಇಲ್ಲಾಂದ್ರೆ ಅದು ನಾಶಿಕದ ಒಂದು ಟ್ಯಾಂಕ್ ತಂದಿರೋ ಟ್ರ್ಯಾಕ್ಟರ್ ಮುಖಾಂತರ. ಆ ಥರ ಡೈರೆಕ್ಟ್ ಒಬ್ಬರು ಟ್ರ್ಯಾಕ್ಟರ್ ಚಾಲು ಮಾಡ್ಕೊಂಡು ಹೋದ್ರೆ ಸಾಕ್ರಿ, ಎಲ್ಲ ಆಟೋಮೆಟಿಕ್ ಗಿಡಕ್ಕೆ ಬೀಳ್ತಾರೆ ಸರ್. ಹಿಂಗಾಗಿ ನಮಗೆ ರಾಸಾಯನಿಕ ಹೆಚ್ಚು ಅವಲಂಬನೆ ಇಲ್ಲ ಸರ್, ಒಟ್ಟು ಸಾವಯವದ ಮ್ಯಾಗ ನಾವು ಹೆಚ್ಚು ಇದು ಮಾಡ್ತೇವೆ ಸರ್. ಈಗ ನಮ್ಮ ರೈತ ಬಾಂಧವರು ನಿಮ್ಮ ಅನುಭವನ ಹಂಚ್ಕೊಬೇಕು ಅಂದ್ರೆ ನೀವು ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ? ನಂದು ಮೊಬೈಲ್ ನಂಬರ್ ಸರ್ 9900636-0598 ಸರ್. ರೈತ ಬಾಂಧವರೇ, ಅಣ್ಣಾರಾಯ್ ಅವರ ಮೊಬೈಲ್ ಸಂಖ್ಯೆ 9900636-0598. ಈ ನಂಬರ್ಗೆ ಕರೆ ಮಾಡಿ ಅವರ ಅನುಭವನ ನೀವು ತಿಳ್ಕೊಬಹುದು. ಒಳ್ಳೆಯದು ಅಣ್ಣಾರಾಯ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಆತ್ಮರೆ, ಇದುವರೆಗೆ ಚಳಚೇನ ತಾಲೂಕು ಹಾವಿನಾಳ ಗ್ರಾಮದ ಅಣ್ಣಾರಾಯ್ ಭೀಮಾಶಂಕರ್ ಶಿರನಾಳ ಅವರೊಂದಿಗೆ ಸಮಗ್ರ ಕೃಷಿ ಕುರಿತು ಸಂದರ್ಶನ ಕೇಳಿದರೆ ಇವರನ್ನ ಸಂದರ್ಶಿಸಿದವರು ಬಿವಿ ಶ್ರೀಧರ್. ಈಗ ಕೇಳಿ ಒಂದು ಜನಪದ ಗೀತೆಯನ್ನು ಹಾಡಿದ್ದಾರೆ ಗೌರವ ಯಮನಪ್ಪ ಮಾದರ್ ಹಾಗೂ ತಂಡದವರು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ, ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4255-833 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಲಮ್ಮನಾಗೆ